ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ. ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಉಲ್ಲಾಸ್ ಎಂಒಯ್. ನಾನು ಮೂಡುಗೆರೆಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರದ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಈ ದಿನ ಅಡಕೆ ಬೆಳೆಯಲ್ಲಿ ಅಂತರ ಬೆಳೆಯನ್ನು ಬೆಳೆಯುವಾಗ ಕೆಲವೊಂದು ಅಂಶಗಳನ್ನ ಗಮನಿಸಬೇಕಾಗುತ್ತೆ. ಅದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡಲು ಇಚ್ಛಿಸ್ತೇನೆ. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಅಡಕೆ ಒಂದು ವಾಣಿಜ್ಯ ಬಹುವಾರ್ಷಿಕ ಬೆಳೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಅಡಕೆ ಬೆಳೆ ಅತಿ ಹೆಚ್ಚು ಪ್ರದೇಶಕ್ಕೆ ಪಸರಿಸ್ತಾ ಇದೆ. ಅಡಕೆ ಬೆಳೆಯಲ್ಲಿ ಅಂತರ ಬೆಳೆಗಳನ್ನು ಬೆಳೆಯಲು ಹೆಚ್ಚು ಅವಕಾಶ ಇರೋದ್ರಿಂದ ಅಂತರ ಬೆಳೆಗಳನ್ನು ಆಯ್ಕೆ ಮಾಡುವಾಗ ಹೆಚ್ಚಿನ ಕಾಳಜಿ ವಹಿಸುವುದು ಅತ್ಯವಶ್ಯಕ. ಅಡಿಕೆ ಸಸಿಗಳು ಹೆಚ್ಚಿನ ನೆರಳನ್ನು ಅಪೇಕ್ಷಿಸುವುದಿಲ್ಲ. ಇವುಗಳಿಗೆ ನೇರವಾಗಿ ಸೂರ್ಯನ ಕಿರಣಗಳು ಬೀಳುವುದನ್ನು ಅಪೇಕ್ಷಿಸುತ್ತವೆ. ಅತಿ ಹೆಚ್ಚು ನೆರಳು ಇರುವ ಅಡಿಕೆಗಿಂತ ಎತ್ತರಕ್ಕೆ ಬೆಳೆಯುವ ಅಂತರ ಬೆಳೆಯನ್ನು ಬೆಳೆಯುವಾಗ ಅತಿ ಹೆಚ್ಚು ಕಾಳಜಿ ವಹಿಸುವುದು ಅತಿ ಹೆಚ್ಚು ಅವಶ್ಯಕ. ಮೊದಲನೆಯದಾಗಿ ಅಡಿಕೆ ನಾಟಿ ಮಾಡಿದ ಮೊದಲ 4 ವರ್ಷ ಅಂತರ ಬೆಳೆಯಾಗಿ ಬಾಳೆ, ಪಪ್ಪಾಯ ಇನ್ನಿತರ ಬೆಳೆಗಳನ್ನು ಬೆಳೆಯಬಹುದು. 4 ವರ್ಷದಿಂದ 8 ವರ್ಷಗಳ ತನಕ ತೋಟದಲ್ಲಿ ಅಡಿಕೆ ಗಿಡಗಳಿಗಿಂತ ಎತ್ತರವಾಗಿ ಬೆಳೆಯುವ ಯಾವುದೇ ಒಂದು ಅಂತರ ಬೆಳೆಗಳನ್ನು ಬೆಳೆಯುವುದು ಸೂಕ್ತವಲ್ಲ. ಏಕೆಂದರೆ ಈ ಒಂದು ಹಂತದಲ್ಲಿ 4 ರಿಂದ 8 ವರ್ಷದ ಒಂದು ಹಂತದಲ್ಲಿ ಅಡಿಕೆ ಗಿಡಗಳು ತಮ್ಮ ಎತ್ತರವನ್ನು ಹೆಚ್ಚಿಸ್ಕೊಳ್ತಾ ಇತ್ತು, ಎತ್ತರವಾಗಿ ಬೆಳೆಯುವಂಥ ಸಮಯ ಇದು. ಈ ಸಮಯದಲ್ಲಿ ಏನಾದರೂ ಅತಿಯಾದ ನೆರಳು, ಏನು ನಾವು ಬಾಳೆಯನ್ನು ಹಾಕಿದ್ವಿ ಅಥವಾ ಪಪ್ಪಾಯನ್ನು ಹಾಕಿ ಅದರಿಂದ ಅತಿಯಾದ ನೆರಳು ಅಡಿಕೆ ಮೇಲೆ ಬಿದ್ದಾಗ ಅಡಿಕೆ ಗಿಡಗಳು ತಮ್ಮ ಅಂತರ ಬೆಳೆಗಳಾಗಿ ಬೆಳೆದಿರುವ ಬಾಳೆ ಮತ್ತು ಪಪ್ಪಾಯ ಅಥವಾ ಇನ್ಯಾವುದೇ ಒಂದು ಎತ್ತರವಾಗಿ ಬೆಳೆಯುವ ಗಿಡಗಳಿಂದ ಎತ್ತರವಾಗಿ ಬೆಳೆಯೋದು ಪ್ರಯತ್ನವನ್ನು ಮಾಡ್ತವೆ. ಆಗ ಏನಾಗುತ್ತೆ ಅಂದರೆ ಗಿಡಗಳ ಗಣ್ಣುಗಳ ಅಂತರ ಹೆಚ್ಚಾಗುತ್ತವೆ. ಗಣ್ಣುಗಳ ಅಂತರ ಅತಿ ಹೆಚ್ಚಾಗಬಾರದು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಅಡಿಕೆ ಬೆಳೆಯಲ್ಲಿ 4 ರಿಂದ 8 ವರ್ಷಗಳ ಮಧ್ಯೆ ಯಾವುದೇ ಒಂದು ಅಂತರ ಬೆಳೆಯನ್ನು ಬೆಳೆಯುವಾಗ ಬೆಳೆಗಳು ಹೆಚ್ಚು ಎತ್ತರ ಬೆಳೀಬಾರದು. ಅಂದರೆ 8 ವರ್ಷದ ನಂತರ ಮತ್ತೆ ನೀವು ಯಾವಾಗ ಅಡಿಕೆ ಗಿಡಗಳು ಒಂದು 8 ರಿಂದ 10 ಅಡಿ ಮೇಲಕ್ಕೆ ಬೆಳೆದಿರ್ತವೆ ಆ ನಂತರ ಮತ್ತೆ ನೀವು ಯಾವುದಾದ್ರೂ ಅಂತರ ಬೆಳೆಗಳನ್ನ ಬೆಳಿಬಹುದು. ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ನನ್ನ ದೂರವಾಣಿ ಸಂಖ್ಯೆ 6361593637ಕ್ಕೆ ನೀವು ಸಂಪರ್ಕಿಸಬಹುದು. ಧನ್ಯವಾದಗಳು. ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಸ್ತರಣಾ ನಿರ್ದೇಶನಾಲಯ ಪ್ರಾಯೋಜಕತ್ವದ ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸ್ದ್ಯಾ? ಇತ್ತೀಚೆಗೆ ಸಣ್ಣಾನೆ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು. ಹೌದಲ್ಲವ್ವ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೆ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೇ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನೇ ಪುಟ್ಟಿನ ಸ್ಕೂಲ್ ಬಿಟ್ಟು ಬರ್ತೀನಿ ರೀ. ಮರೀದ ಹೆಲ್ಮೆಟ್ ಹಾಕೊಂಡೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಅವನ್ ಕೇಳ್ತಾನ್ ಬಿಡ. ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲ ರಕ್ತ, ತಲೆಗ್ ಬ್ಯಾಂಡೇಜ್, ಏನಾಯ್ತು? ಮೇಡಮ್, ನಿಮ್ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದ್ರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳಕ್ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. ಬಿಐಎಸ್ ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023 ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 180 1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದೀಗ ತರಕಾರಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಾನಂಗಿ ಗ್ರಾಮದ ಕೃಷಿಕ ಜಿ ಶಿವಮೂರ್ತಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಮಾನಂಗಿ ಗ್ರಾಮದ ಹಿರಿಯ ಕೃಷಿಕರಾದಂತಹ ಜಿ ಶಿವಮೂರ್ತಪ್ಪ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅವರು ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ತರಕಾರಿ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶಿವಮೂರ್ತಪ್ಪ ಅವರೇ. ನಮಸ್ತೆ ಶಿವಮೂರ್ತಪ್ಪ ಅವರೇ, ಹೇಳಿ, ಈ ಒಂದು ತರಕಾರಿ ಕೃಷಿ ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ನಾವು ಸುಮಾರು ಒಂದು 30 ವರ್ಷದಿಂದ ಮಾಡ್ತಾ ಇದೀವಿ. ಈಗ ಒಟ್ಟಾರೆ ಕೃಷಿ ಭೂಮಿ ಅಂತಂದ್ರೆ ನಿಮ್ದು ಎಷ್ಟೆಕರೆ ಇದೆ? ನಮ್ದು ಒಂದು 5 ಚಿಲ್ಲರೆ ಇದೆ. ಅದರಲ್ಲಿ ನಾವು ಟೊಮ್ಯಾಟೊ, ಮೆಣಸಿನ ಗಿಡ ಅನ್ನೆಲ್ಲ ಬೆಳೀತಾ ಇದ್ವಿ. ಇತ್ತೀಚೆಗೆ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ಲೇಬರ್ ಕಡಿಮೆ ಯಾವ್ದು ತಗೊಳುತ್ತೆ ಅನ್ನೋದು ನೋಡಿ ಅದರಂತೆ ನಾವು ಹೀರೆ ಮತ್ತು ಆಗಲ, ಕೋಸು ಇವನ್ನ ಬೆಳೀತಾ ಇದ್ದೀವಿ. ಈಗ ನೀರಾವರಿ ಮಾಡಿ ಎಷ್ಟು ವರ್ಷ ಆಯ್ತು? ನೀವು 30 ವರ್ಷ ಆಯ್ತು. ಈಗ ನೀರಾವರಿ ಮಾಡಿದ್ಮೇಲೆ ಅಡಿಕೆ ಹಾಕ್ಬೇಕು ಅಂತ ಅನಿಸ್ತಿಲ್ಲ ಅವತ್ತಿನ ಸಂದರ್ಭದಲ್ಲಿ? ಒಂದೆರಡು ಎಕರೆಗೆ ಅಡಿಕೆ ಮಾಡಿದ್ವಿ, ಅದು ಸುಮಾರು 23 ವರ್ಷ ಇತ್ತು. ನೀರಿನ ಪ್ರಾಬ್ಲಮ್ ಜಾಸ್ತಿ ಆಗಿಬಿಟ್ಟು ಕೊನೆಗೆ ಅದಕ್ಕೆ ಸಫಿಷಿಯಂಟ್ ನೀರು ಸಿಗದೆ ಹೋಯ್ತು. ಹಾಗಾಗಿ 23 ವರ್ಷಕ್ಕೆ ಸುಮಾರು ಒಂದು 19 ಬೋರ್ ಹಾಕ್ಸಿದ್ವಿ, ಆದರೂ ಒಂದು ಸರಿಯಾದ ನೀರು ಸಿಗಲೇ ಇಲ್ಲ ಕೊನೆವರೆಗೂ. ಹಾಗಾಗಿ ಅದನ್ನ ಈಗ ಸುಮಾರು 7 ವರ್ಷ ಮುಂಚೆ ಕಟಾವು ಮಾಡಿ ತೆಗೆದ್ಬಿಟ್ವಿ. ಅಲ್ಲಿಗಾಗಲೇ ನಾವು ಸುಮಾರು ಬಡ್ಡಿ ಬಚ್ಚಿ ಎಲ್ಲ ಸೇರಿ ಒಂದು 50-60 ಲಕ್ಷ ಹಾಕಿದ್ವಿ, ಆದರೂ ಅದು ಕೊನೆಗೆ ಉಳಿಲಿಲ್ಲ. ಈಗ ಮತ್ತೆ ಹೊಸ ಮಾಡಿದ್ದೀವಿ. ಈಗ ಸಾಕಷ್ಟು ವರ್ಷದಿಂದ ಸಾಕಿದ್ರೆ ಅಡಿಕೆಗಳನ್ನ, ಈಗ ಫಲಕ್ ಬಂದ್ವು, ನಿಮಗೆ ಒಂದ್ ಕಾಲದಲ್ಲಿ ನೀರಲ್ದಲ್ಲೇ ಎಲ್ಲ ಒಣಗಿ ಹೋಗ್ಬಿಟ್ಟು ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ನೀವು ಕೈ ಸುಟ್ಕೊಂಡಿರ, ಈಗ ಮತ್ತೆ ಅಡಿಕೆ ಹಾಕ್ಬೇಕಂತ ಯಾವ ರೀತಿ ನಿಮಗೆ ಧೈರ್ಯ ಮಾಡಿದ್ರ? ಈಗ ಸಫಿಷಿಯಂಟ್ ನೀರಾಗಿದೆ, ಆಮೇಲೆ ಮಳೆಗಾಲನು ಉತ್ತಮವಾಗಿ ಆಗ್ತಾ ಐತೆ ಪ್ರತಿ ವರ್ಷಕ್ಕೂ. ಹಂಗಾಗಿ ಈಗ ಮತ್ತೆ ನಾವು ಅಚ್ಚುಕಟ್ಟೆ 1,000 ಗಿಡ ಮಾಡಿದೀವಿ. ಈಗ ಮೊದ್ಲು ಎಷ್ಟು ಹಾಕಿದ್ರ? ಮೊದ್ಲು 1,100 ಗಿಡ ಹಾಕಿದ್ವಿ, ಈಗ ಆ ಫ್ಲಾಟ್ ಬಿಟ್ಟು ಬೇರೆ ಫ್ಲಾಟ್ಗೆ ಹಾಕಿದ್ವಿ. ಎಲ್ಲೋ ಒಂದ್ ಕಡೆ ಈಗ ಕೃಷಿನೇ ಬೇಡ ಅಂತ ಅನ್ಸಿರ್ಬೋದು ನಿಮಗೆಲ್ವಾ? ಈಗ ಒಕ್ಕಲ್ತನ ಮಾಡಿ ಮಾಡಿ ಮಾಡಿ ನಾವು ಸಾಕಷ್ಟು ಕೈ ಸುಟ್ಕೊಂಡಿವಿ. ಈ ಒಕ್ಕಲ್ತನದಲ್ಲಿ ಏನು ಸುಖ ಆಗಲ್ಲ. ಕೆಲವೊಂದ್ಸರಿ ಏನೋ ಅದೃಷ್ಟ ಬಚಾವಾದ್ರೆ ಓಕೆ, ಇಲ್ಲ ಅಂದ್ರೆ ಮಾಡಿದೆಲ್ಲ ಬರೇ ಲೇಬರ್ ಇಡಬೇಕಾಗ್ತದೆ. ಈಗ ಎಲ್ಲೋ ಒಂದ್ ಕಡೆ ಅಡಿಕೆಯಲ್ಲಿ ಸಾಕಷ್ಟು ದುಡ್ಡು ಗಳಿಸಬಹುದು ಅಂತೇಳಿ ಎಲ್ಲಾ ಕಡೆಗೂ ಅಡಿಕೆ ವಿಸ್ತೀರ್ಣ ಆಗ್ತಾ ಇದೆ. ಈಗ ನೀವ ನೋಡಿದಿರ, ನೀವಂದ್ರೆ ಸಾಕಷ್ಟು ಅನುಭವಿಸಿದ್ರ ಅಡಿಕೆಯಲ್ಲಿ, ಅಡಿಕೆಯಲ್ಲಿ ನಾವು ಸಾಕಷ್ಟು ಅಭಿವೃದ್ಧಿ ಆಗಕ್ಕಾಗಲ್ಲ ಅಂತ ನಿಮ್ಮ ಒಂದು ಮನಸ್ಥಿತಿ ಇದೆ ಅಂದ್ರೆ ಇವಾಗೆಲ್ಲ ನೀರ್ ಚೆನ್ನಾಗಿದೆ, ಇನ್ನು ಮುಂದೆ ಮತ್ತೆ ಬೆಳಿಬಹುದು ಅಂತ ಅನ್ಸಿಲ್ವಾ? ಅನ್ಸಿದೆ. ಯಾಕೆ ಅಂತೀರಾ? ಈಗ ಕೆರೆಗೆ ನೀರ್ ತುಂಬಿಸೋ ಯೋಜನೆ ಮಾಡ್ತಾ ಇದ್ದಾರೆ, ಅದರಿಂದ ಅಂತರ್ಜಲ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಹಂಗಾಗಿ ಎಲ್ಲಾ ಕಡೆ ಈಗ ನೀರಿನ ಸೋರ್ಸ್ ಜಾಸ್ತಿ ಆಗಿದೆ, ಆದಷ್ಟು 50-60 ಅಡಿಗೆ ನೀರು ಸಿಗುತ್ತೆ. ಹಂಗಾಗಿ ಮತ್ತೆ ಅಡಿಕೆ ಮಾಡಬಹುದು, ಏನ್ ಚಿಂತೆ ಇಲ್ಲ. ನಾವು ಅಚ್ಚುಕಟ್ಟಾಗಿ 1,000 ಗಿಡ ಮಾಡಿದೀವಿ. ಈಗ ಅಡಿಕೆ ಸಸಿ ಎಲ್ಲಿಂದ ತಂದ್ರ, ಯಾವ ರೀತಿ ನೀವು ನಾಟಿ ಮಾಡಿದ್ರ, ಯಾವ್ದಲ್ಲಿ? ಅಡಿಕೆ ಸಸಿನ ನಾವು ಚಿತ್ರಗಳಿಂದ ತಂದ್ವಿ, 8-8 ದಾಯಕ್ಕೆ ನಾವು ನಾಟಿ ಮಾಡಿದ್ವಿ. ಗಿಡ ತುಂಬಾ ಚೆನ್ನಾಗಿದೆ, ಈಗ 3 ವರ್ಷದಲ್ಲಿ ನಡೀತಾ ಇದೆ. ಈಗ ನೀವು ಮುಖ್ಯವಾಗಿ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ವರ್ಷದ ಎಲ್ಲಾ ಕಾಲದಲ್ಲೂ ಬೆಳೀತಾ ಇದ್ರ ತರಕಾರಿನ? ಬೇಸಿಗೆಯಲ್ಲಿ ಹೆಚ್ಚು ಬೆಳೆಯೋದು, ಮಳೆಗಾಲದಲ್ಲಿ ಮೆಣಸಿನ ಗಿಡ ಅದು ಬೆಳೀತಾ ಇದ್ವಿ. ಲೇಬರ್ಗಳು ಇತ್ತೀಚೆಗೆ ಸಿಗೋದು ಬಹಳ ಕಮ್ಮಿ ಆಯ್ತು, ಹಂಗಾಗ್ಬಿಟ್ಟು ಲೇಬರ್ ಇಲ್ಲದ ಯಾವುದು ಅಂತ ನೋಡಿ ಯೋಚನೆ ಮಾಡಿ ನಾವು ಈಗ ಅದನ್ನ ಬೆಳೆಯಕ್ಕೆ ಪ್ರಾರಂಭ ಮಾಡಿದ್ವಿ. ಅಂದ್ರೆ ಈ ವರ್ಷದ ಮಟ್ಟಿಗೆ ವರ್ಷದ ಎಲ್ಲಾ ಕಾಲದಲ್ಲೂ ಮೆಣಸಿನಕಾಯಿ ಒಳ್ಳೆ ರೇಟ್ ಇದೆ ಅಲ್ವಾ? ಈ ವರ್ಷ ಒಳ್ಳೆ ರೇಟ್ ಇದೆ ಅಂದ್ರೆ ಸಾಕು, ಆ ಮಟ್ಟಕ್ಕೆ ಸಿಕ್ಕರೆ ಅಂದ್ರೆ 5-6 ರೂಪಾಯಿ ಸಿಕ್ಕರೆ ಬರೀ ಲೇಬರ್ಗೆ ಆಗಿ ಹೋಗ್ತದೆ. ಅಂದ್ರೆ ಈಗ ಈ ವರ್ಷ ಯಾಕೆ ನೀವು ಮನಸ್ಸು ಮಾಡಲಿಲ್ಲ ಮೆಣಸಿನಕಾಯಿ ಬೆಳಿಬೇಕಂತ? ಹಿಂದೆ 1-2 ವರ್ಷ ನಮಗೆ ಸರಿಯಾದ ಧಾರಣೆ ಸಿಗ್ಲಿಲ್ಲ, ಹಂಗಾಗಿ ಬರೇ ನಾವು ಬೆಳೆದಕ್ಕೂ ಲೇಬರ್ಗೂ ಅಲ್ಲಿದ ಅಲ್ಲಿಗೆ ಆಗಿತ್ತು, ಹಂಗಾಗಿ ಮೆಣಸಿನ ಗಿಡ ಕಮ್ಮಿ ಮಾಡಿದ್ವಿ ನಾವು. ಈಗ ಮತ್ತೆ ಟೊಮೆಟೊ ಬೆಳೆಯುತ್ತಾ ಇದ್ದಂತವ್ರು ಮೊದ್ಲು ನೀವು ಟೊಮೆಟೊನೂ ಕೈ ಬಿಟ್ಟಿದ್ವಿ ಅಂತ ಹೇಳಿದ್ರ, ಯಾಕೆ ಬಿಟ್ರೆ ಟೊಮೆಟೊ ಬೆಳೆಯೋದು? ಒಂದ್ ಕಾಲದಲ್ಲಿ ನಾವು ಟೊಮೆಟೊ ಕಿಂಗ್ ಆಗಿದ್ವಿ, ಮೇಲಾಗಿ ನಮಗೆ ವಯಸ್ಸಾಗ್ತಾ ಹೋಗ್ತಾ ಅದನ್ನ ಎತ್ತಾಡೋದು ತ್ರಾಸು. ಹಂಗಾಗಿ ನಾವೇ ಮಾಡಿದ್ವಿ, ಸ್ವಲ್ಪ ಬೇರೆದು ಯಾವ್ದು ಈಜಿ ಯಾವ್ದಾಗುತ್ತೆ ಎತ್ತಾಡಕ್ಕೆ ಅದನ್ನ ಮಾಡ್ತಾ ಇದ್ವಿ. ಈಗ ಟೊಮೆಟೊ ಅಂತಂದ್ರೆ ಒಂದ್ ಟೈಮ್ ರೇಟ್ ಸಿಕ್ಕಾಗ ದುಡ್ಡಾಗುತ್ತೆ, ಇಲ್ಲ ಅಂದ್ರೆ ಮಾಡಿದ ಖರ್ಚುನೂ ಆಗಲ್ಲಲ್ವಾ? ಹೌದು, ಮಳೆ ಜಾಸ್ತಿ ಆಯ್ತಂತಂದ್ರೆ 90% ಎಲ್ಲ ಕೊಳತೋಗ್ತದೆ, ಮಾಡಿದ್ದು ಖರ್ಚು ವೆಚ್ಚ ಅದು ಕೈ ಸಿಗಲ್ಲ. ಹಂಗಾಗಿ ಸ್ವಲ್ಪ ಯೋಚನೆ ಮಾಡೇ ಮಾಡ್ಬೇಕು ನಾವು. ಈಗ ನೀವು ಹೀರೆಕಾಯಿ ಮತ್ತು ಕೋಸನ್ನ ಚೆನ್ನಾಗಿ ಬೆಳೀತಾ ಇದ್ವಿ, ಒಳ್ಳೆಯ ಒಂದು ಇಳುವರಿ ತಗೊಳ್ತಾ ಇದ್ವಿ ಅಂತ ಹೇಳಿದ್ರ, ಅಂದ್ರೆ ಈ ಒಂದು ಈ ಕೋಸು ಮತ್ತು ಹೀರೆಕಾಯಿ ಬೆಳೆದಕ್ಕಿಂತ ಮುಂಚಿತವಾಗಿ ಭೂಮಿಯನ್ನ ಯಾವ ರೀತಿ ಸಿದ್ಧತೆ ಮಾಡ್ತೀರಾ, ಯಾವ ರೀತಿಯಾದಂತಹ ಗೊಬ್ಬರಗಳನ್ನ ಕೊಡ್ತೀರಾ? ನಾವು ಸಾಕಷ್ಟು ಉಳುಮೆ ಮಾಡ್ತೀವಿ. ಸುಮಾರು ಉಳುಮೆಗೆ ಒಂದ್ 25-30 ಸಾವಿರ ಗಟ್ಟಲೆ ಬರೀ ಟ್ಯಾಕ್ಟರಿ ಕೊಡ್ತೀವಿ. ಒಂದ್ 5-6 ಸರಿ ಎಲ್ಲ ಫ್ಲೋ ಕಲ್ಟಿವೇಟರ್, ಕುಂಟೆ, ರೋಟೋವೇಟರ್ ಎಲ್ಲ ಮಾಡಿಸಿ ಸಿದ್ಧತೆ ಚೆನ್ನಾಗಿ ಮಾಡಿ ಅದಕ್ಕೆ ಆದಷ್ಟು ಎಷ್ಟು ಸಾಧ್ಯ ಅಷ್ಟು ಧನ್ಯ ಗೊಬ್ಬರ ಕೊಟ್ಟು ನಾವು ಬೆಳೆನ ಹಾಕ್ತೀವಿ. ಈಗ ಚೆನ್ನಾಗಿ ಭೂಮಿ ಉಳುಮೆ ಮಾಡಿದ್ರೆ ಉತ್ತಮವಾಗಿ ನಿಮಗೆ ಇಳುವರಿ ಬರುತ್ತಲ್ವಾ? ಹೌದು, ನಾವು ಎಷ್ಟು ಭೂಮಿನ ಚೆನ್ನಾಗಿ ಉಳುಮೆ ಮಾಡ್ತೀವೋ ಅಷ್ಟು ನಮಗೆ ಇಳುವರಿ ಬರ್ತದೆ. ಸುಮ್ಮನೆ ಕಾಟಚಾರಿಕ ಮಾಡೋದ್ರಿಂದ ಏನಂತ ಇಳುವರಿನೂ ಬರಲ್ಲ, ಮನುಷ್ಯನ ತೃಪ್ತಿನೂ ಆಗಲ್ಲ. ಈಗ ಏನಾದ್ರೂ ನೀವು ತರಕಾರಿ ಬೆಳೆಯೋದಕ್ಕಿಂತ ಮುಂಚಿತವಾಗಿ ಮಣ್ಣು ಪರೀಕ್ಷೆ ಈ ತರ ಏನಾದ್ರೂ ಮಾಡಿಸ್ತೀರಾ? ಇಲ್ಲ, ಸದ್ಯಕ್ಕೆ ಏನು ಮಾಡಿಸಿಲ್ಲ ನಾವು. ಈಗ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ನಿಮ್ಮ ಮಣ್ಣಿನಲ್ಲಿ ಯಾವ ಒಂದು ಪೋಷಕಾಂಶ ಕೊರತೆ ಇದೆ ಈ ನಿಟ್ಟಿನಲ್ಲಿ ಮಾಹಿತಿ ಸಿಗುತ್ತಲ್ವಾ ನಿಮಗೆ? ಹೌದು, ಅದನ್ನ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ನಮಗೆ ಎಲ್ಲಾ ಮಾಹಿತಿಗಳು ಸಿಗ್ತವೆ. ಆದ್ರೆ ನಾವೇ ಮಾಡಿದ್ವಿ, ಬರೀ ಮಣ್ಣು ಪರೀಕ್ಷೆ ಮಾಡ್ಸಕ್ಕೆ ಹೋಗಿಲ್ಲ, ಹಂಗಾಗಿ ನಾವು ಸ್ವಲ್ಪ ಹಿಂದುಳಿಯಕ್ಕೂ ಕಾರಣ. ಯಾಕೆ ಮಣ್ಣು ಪರೀಕ್ಷೆ ಮಾಡ್ಸಕ್ ಮುಂದೆ ಹೋಗಿಲ್ಲ ನೀವು? ಅದೇ, ನಾವು ಅದನ್ನ ತಗೊಂಡು ಮಾಡ್ಸಕ್ಕೆ ಹಿಂಜರಿತೀವಿ, ಹಂಗಾಗಿ ನಾವು ಹೋಗೇ ಇಲ್ಲ. ಎಲ್ಲಿ ಮಾಡ್ತಾರೆ ಅದೆಲ್ಲ ಮಾಹಿತಿ ಇಲ್ಲ ನಿಮಗೆ? ಅದು ಅಷ್ಟಾಗಿ ನಮಗೆ ಮಾಹಿತಿ ಇಲ್ಲ. ಈಗ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕೊಡ್ತಾ ಇದ್ವಿ ತರಕಾರಿ ಬೆಳೆಗೆ ಅಂತ ಹೇಳಿದ್ರ, ಈಗ ಕೊಟ್ಟಿಗೆ ಗೊಬ್ಬರ ಅಂತಂದ್ರೆ ಏನು ಹೈನುಗಾರಿಕೆ ಮಾಡಿದ್ರ ನೀವು? ಇಲ್ಲ, ಈ ದನ್ನಿನ ಗೊಬ್ಬರ ಸಿಗುತ್ತಲ್ಲ ಅದನ್ನ ಕೊಂಡು ಹೊಲಕ್ಕೆ ಏರಿಸ್ತೀವಿ, ಸಸಿಗಳಿಗೆ ಹಾಕೋದು ಮಾಡೋದು, ಇಲ್ಲ ಮುಂದೆ ಭೂಮಿಗೆ ಚೆಲ್ಲಿ ಮತ್ತೆ ಅದನ್ನ ಉಳುಮೆ ಮಾಡಿ ಅರಕ್ಷಿ ಮಾಡಿ ಬೆಳೆ ಹಾಕ್ತೀವಿ. ಈಗ ನೀರಾವರಿ ಇದೆ, ಸಾಕಷ್ಟು ಜಮೀನು ಇದೆ, ಮನೆ ಇದೆ, ಜಾಗ ಇದೆ ಮನೆ ಹತ್ರ, ಎಲ್ಲ ಒಂದ್ ಕಡೆ ನಿಮಗೆ ಅಲ್ಪ ಸ್ವಲ್ಪ ಈ ಒಂದು ದನಕರುಗಳನ್ನ ಸಾಕಾಣಿಕೆ ಮಾಡಬಹುದು ಅಂತ ಅನಿಸ್ಲಲ್ವ? ಮೊದ್ಲಿಂದ ದನಕರು ಸಾಕಿದ್ವಿ, ಆದ್ರೆ ಇತ್ತೀಚೆಗೆ ನೋಡ್ಕೆ ಕಮ್ಮಿ ಆಯ್ತು, ಹಂಗಾಗ್ಬಿಟ್ಟು ಎಲ್ಲ ನಾವು ಒಬ್ಬರೇ ನೋಡಕ್ ಆಗಲ್ಲ ಅಂತ ಬಿಟ್ಟಿದ್ವಿ. ಈಗ ಎಷ್ಟು ಜನ ಇದ್ರೆ ನಿಮ್ಮ ಮನೆಯಲ್ಲಿ ಕೃಷಿ ಕೆಲಸ ಮಾಡಂತವ್ರು? ಕೃಷಿ ಕೆಲಸ ನಮ್ಮನೆಗೆ ಸಾಮಾನ್ಯ, ಹೆಚ್ಚಂದ್ರೆ ನಾನು, ನಮ್ಮ ಹುಡುಗ ಮಗ ಒಬ್ಬನೇ. ಈಗ ತಂದೆ ಮಗನ ಈಗ ಕೃಷಿನೆಲ್ಲ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರ ಕೃಷಿ ಬದುಕನ್ನ? ಹೌದು, ಲೇಬರು ಬಹಳ ಕಮ್ಮಿ, ಎಷ್ಟು ಸಾಧ್ಯ ಅಷ್ಟು ತಗೊಳ್ತೀವಿ, ಲೇಬರ್ ಸಿಗ್ಲಿಲ್ಲ ಅಂದ್ರೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡೋದು. ಈಗ ಮೊದಲನೇದಾಗಿ ಕೋಸ್ ಬೆಳೆದಿವಿ ಅಂತ ಹೇಳಿದ್ರ, ಕೋಸು ಅಂತಂದ್ರೆ ಉತ್ತಮವಾದ ಇಳುವರಿ ಬರಬೇಕಂತಂದ್ರೆ ಯಾವ ರೀತಿಯಾದಂತ ಒಂದು ಬೀಜಗಳನ್ನ ತಂದು ನಾಟಿ ಮಾಡಿ ಬೆಳೆದ್ರೆ ಉತ್ತಮವಾಗಿ ಇಳುವರಿ ಬರುತ್ತೆ ಅಂತ ಹೇಳಿ? ಕೋಸ್ ಬೆಳಿಬೇಕಂತಂದ್ರೆ ನೆಲನ ಚೆನ್ನಾಗಿ ಉಳುಮೆ ಮಾಡಿರ್ಬೇಕು, ಅದನ್ನ ಒಳ್ಳೆ ಪಾಕಕ್ಕೆ ತಂದು ಚೊಕ್ಕವಾಗಿ ಇಟ್ಕೊಂಡು ಸಸಿನ ಎಲ್ಲಾರು ನರ್ಸರಿ ಒಳಗೆ ತಗೊಂಬಂದು ನಾಟಿ ಮಾಡಿಸ್ಬೇಕು. ನಾಟಿ ಮಾಡಿಸಿದ್ಮೇಲೆ ಒಂದ್ ಸಾರಿ ತಪ್ಪಿ ಎರಡ್ ಸಾರಿ ಕಳೆ ತೆಗ್ಸಿ ಅದನ್ನ ಅಚ್ಚುಕಟ್ಟಾಗಿ ಇಟ್ಕೊಂಡು ಔಷಧಿ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡ್ರೆ ಔಷಧಿ ಗೊಬ್ಬರ ಚೆನ್ನಾಗಿ ಬರ್ತದೆ, ಇಲ್ಲ ಸ್ವಲ್ಪ ಬೇಜವಾಬ್ದಾರಿ ಮಾಡಿದ್ರು ಇಳುವರಿ ಕಮ್ಮಿ ಆಗ್ತದೆ. ಈಗೆಲ್ಲ ನೀವು ಮಾರ್ಕೆಟ್ನಲ್ಲಿ ಕೋಸ್ ಬೀಜ ತಂದು ನೀವೇ ಹೊಲದಲ್ಲಿ ಸಸಿ ಮಡಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲ್ವಾ? ಸಾಧ್ಯ ಆಗುತ್ತೆ, ಮಳೆ ಹೆಚ್ಚು ಕಮ್ಮಿ ಹೊಡೆದ್ರೆ ಸಸಿ ಮಡಿ ಹೋಗ್ಬಿಡುತ್ತಲ್ಲ ಅಂತಂದು ನಾವೇ ಮಾಡುದು ನರ್ಸರಿ ಒಳಗೆ ಸಸಿ ತಗೊಂಬಂದು ಮಾಡ್ತಾ ಇದೀವಿ. ಈಗ ಬೇಸಿಗೆಯಲ್ಲಿ ನೀವು ಈಗ ಬೆಳೆಯೋದಾದ್ರೆ ಏನು ಸಮಸ್ಯೆ ಆಗಲ್ವಲ್ವ? ಮಳೆಗಾಲ ಏನಿರಲ್ಲ, ಮಳೆಗಾಲ ಇರಲ್ಲ. ಮಾಡ್ಬೇಕು ಅಂತ ಇದ್ದೀನಿ, ಈ ಸರಿ ನಾನೇ ಒಟ್ಟಾಕ್ಬಿಟ್ಟು ಸಸಿ ಮಾಡೋದು ಅಂತ ಅನ್ಕೊಂಡಿದ್ದೀನಿ. ಈಗ ಸಸಿ ಮಾಡೋ ಪದ್ಧತಿ ಎಲ್ಲ ನಿಮ್ಗೆ ಗೊತ್ತಾ? ಗೊತ್ತು, 3 ಅಡಿ ಅಗಲ 12 ಅಡಿ ಉದ್ದ ಮಾಡಿಬಿಟ್ಟು ಅದನ್ನ ಬೆಡ್ ಟೈಪ್ ಆದ್ರೂ ಮಾಡ್ಬೋದು, ಇಲ್ಲ ಮಡಿ ಟೈಪ್ ಮಾಡಿ ಮಡಿನೆಲ್ಲ ಚೆನ್ನಾಗಿ ಕೊಚ್ಚಿ ಅದ ಮಾಡಿ ಅದನ್ನೆಲ್ಲ ನುಣ್ಣಗೆ ಮಾಡಿಬಿಟ್ಟು ಆಮೇಲೆ ಬೀಜನ ಚೆಲ್ಲಿ ಅದ್ರ ನಂತರ ಧನ ಗೊಬ್ಬರ ಹಾಕಿ ಮೇಲೆ ಹಾಕಿ ಅದನ್ನ ಚೆನ್ನಾಗಿ ತೊಳಿಬೇಕು, ತುಳಿದು ಆಮೇಲೆ ನೀರು ಹಾಕಿ ಸಸಿ ಮಡಿ ಚೆನ್ನಾಗಿ ಬರ್ತದವ ಬೀಜ. ಈಗ ಮೊದ್ಲೆಲ್ಲ ನಮ್ಮ ಅಂದ್ರೆ ಅಜ್ಜಂದ್ರ ಕಾಲದಲ್ಲಿ ಈಗ ಹಳ್ಳಿಗಳಲ್ಲಿ ನಾವೆಲ್ಲ ಜಮೀನಲ್ಲಿ ಮಾಡ್ತಾ ಇದ್ದದ್ದನ್ನು ನೋಡಿದೀವಿ ನಾವು. ಈಗ ಟೊಮೆಟೊ ಬೀಜ ಆಗಿರ್ಬೋದು, ಬದನೆ ಬೀಜ ಆಗಿರ್ಬೋದು, ಅಥವಾ ಮೆಣಸಿನ ಬೀಜ ಆಗಿರ್ಬೋದು, ತಂದು ಇಲ್ಲೇ ಒಂದ್ ಕಡೆ ಒಂದ್ 2 ಮಡಿ ಮಾಡ್ಕೊಂಡು ಬೀಜ ಚೆಲ್ಲಿ ಮತ್ತೆ ಅದ್ರ ಮೇಲೆ ಮಣ್ಣು ಮುಚ್ಚಿ ಗರಿ ಹಾಕಿ ನೀರ್ ಹಾಕಿ ಒಂದ್ 15 ದಿನ ಬಿಟ್ಟರೆ ಅವೆಲ್ಲ ಹಚ್ಚನೆ ಬರೋವಲ್ವಾ? ಅದು ಎಷ್ಟು ಉಳಿತಾಯ ಆಗ್ತಾಯ್ತು ಅವತ್ತಿನ ಸಂದರ್ಭದಲ್ಲಿ? ಉಳಿತಾಯ ಓಕೆ, ಈಗೇನಾಗಿದೆ ಸರಿಯಾದ ವ್ಯವಸ್ಥೆಗಳಿಲ್ಲ, ಹಂಗಾಗ್ಬಿಟ್ಟು ನಾವು ಸಸಿ ಮಡಿ ಮಾಡಿ ಅದನ್ನು ಮುಚ್ಚಿ ನೀರಾಕಿ ಬೆಳೆಸಿದ್ರೆ ಅದು ಬೇಗ ಎತ್ತರ ಬಂದ್ಬಿಡುತ್ತೆ. ಮುಚ್ಚಿದ ಗರಿನ ಸಸಿ ಬಿಟ್ಟಿದ ತಕ್ಷಣ ತೆಗಿಬೇಕು, ತೆಗೆದು ಅವನ್ನೆಲ್ಲ ಚೊಕ್ಕವಾಗಿ ನೋಡ್ಕೊಂಡ್ರೆ ಅದು ಒಳ್ಳೆ ಚೆನ್ನಾಗಿ ಬರುತ್ತೆ. ನಾವು ಬೇರೆ ಕಡೆ ತಂದಾಗ ಅವನ್ ಹೆಂಗ್ ಮಾಡಿರ್ತ ನಮ್ಗೆ ಗೊತ್ತಿರಲ್ಲ, ಆದ್ರೆ ಇಲ್ಲಿ ನಾವು ಶ್ರದ್ಧೆಯಿಂದ ಮಾಡಿದಾಗ ಅದು ಒಳ್ಳೆ ಫಸಲನ್ನ ಕೊಡುತ್ತೆ ನಮಗೆ. ಕಡೆ ಖರ್ಚನ್ನು ಕಡಿಮೆ ಮಾಡ್ಕೊಳ್ಬೋದಲ್ವಾ? ಖರ್ಚು ಕಡಿಮೆ ಮಾಡ್ಕೋಬಹುದು, ಇಳುವರಿನೂ ಜಾಸ್ತಿ ಮಾಡಬಹುದು. ಈಗ ಕೋಸು ಅಂತಂದ್ರೆ ಅಂದ್ರೆ ಎಂತ ನೆಲದಲ್ಲಿ ಬೆಳೆದ್ರೆ ನೀವು? ಕೆಂಪು ಭೂಮಿಯಲ್ಲಿ ಸಸಿ ಹಚ್ಚಿದ ನಂತರ 2 ತಿಂಗಳ ಮೇಲೆ 10 ದಿವಸ ಕಟಾವು ಬರುತ್ತೆ. ಈಗೆಲ್ಲ ಸಸಿ ನಾಟಿ ಮಾಡೋದಂತಂದ್ರೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಮಾಡ್ತೀರಾ, ಮತ್ತೆ ಸಾಲದಿಂದ ಸಾಲಿಗೆ ಎಷ್ಟು ಅಂತರ ಮಾಡ್ತೀರಾ? ಸಾಲಿನಿಂದ ಸಾಲಿಗೆ 1.25 ಅಡಿ ಅಗಲ ಇರುತ್ತೆ, ಸಸಿಯಿಂದ ಸಸಿಗೆ 1 ಅಡಿ ಅಂತರ ಇರುತ್ತೆ. ಅಂದ್ರೆ ಆದಷ್ಟು ಒತ್ಕಟ್ಟಾಗಿದ್ರೆ ಒಳ್ಳೆ ಇಳುವರಿ ಬರುತ್ತಲ್ವಾ? ಇಳುವರಿನೂ ಚೆನ್ನಾಗಿ ಬರ್ತತಿ, ಒತ್ಕಟ್ಟು ಇರಬೇಕು. 1 ಎಕರೆಗೆ 30-35 ಸಾವಿರ ಸಸಿ ಕುತ್ಕೊಂತತಿ. ಈಗ ಸಸಿ ನಾಟಿ ಮಾಡೋದಂತಂದ್ರೆ ಸಾಲ ಹೊಡೆದು ನೀರ್ ಬಿಟ್ಟು ಹಚ್ಚನೆ ಮಾಡ್ತೀರಾ? ಹೌದು, ಸಸಿ ನಾಟಿ ಮಾಡುವಾಗ ಮೊಟ್ಟ ಮೊದಲನೇ ಮಾಡ್ತೀವಿ, ಸಾಲು ಹೊಡೆದಿರ್ತೀವಿ, ಆ ಸಾಲಿಗೆ ಮಡಿ ಮಾಡಿ ಅದ ಕಂಡು ಮಾಡಿ ಅದಕ್ಕೆ ನೀರು ಬಿಟ್ಕೊಂಡು ಸಸಿ ಹಚ್ಚೋದು. ಏನು ಡ್ರಿಪ್ ನೀರು ಬಿಡ್ತೀರಾ ಅಥವಾ ಹಾಯಿ ನೀರು ಬಿಡ್ತೀರಾ? ಹಾಯಿ ನೀರು ಬಿಡ್ತೀವಿ. ಈಗ ಡ್ರಿಪ್ ನೀರು ಬಿಟ್ಟರೆ ಅಷ್ಟೊಂದು ನಿಮಗೆ ಅಲ್ಲಿ ಸಬ್ಸೆಂಟ್ ತೇವಾಂಶ ಆಗಲ್ಲಲ್ವಾ? ಹೌದು ಹೌದು, ಅದಕ್ಕೆ ಹಾಯಿ ನೀರು ಬಿಟ್ಟರೆ ಒಳ್ಳೇದು. ಈಗೆಲ್ಲ ನೀವು ಈ ಒಂದು ಕೋಸಿನ ಸಸಿ ಹಚ್ಚಿದ್ರೆ, ಎಲೆ ಕೋಸಿನ ಸಸಿಗಳು ಅಂದ್ರೆ, ಏನಾದ್ರೂ ಹೋಗಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಮತ್ತೆ ಪುನಃ ಸಸಿ ಮತ್ತೆ ನಾಟಿ ಮಾಡೋಂಥದ್ದು ಇದನ್ನ ಮಾಡ್ತೀರ? ಇಲ್ಲ, ಒಂದ್ಸಾರಿ ನಾಟಿ ಮಾಡಿದ್ರೆ ಮುಗೀತು, ಆದಷ್ಟು ಸಸಿ ಹೋಗ್ದಂಗೆ ನೋಡ್ಕೋಬೇಕು ಅಷ್ಟೇ. ಈ ಹಾಯಿ ನೀರು ಬಿಟ್ಟರೆ ತಕ್ಷಣ ಮತ್ತೆ ಒಂದು ದಿವಸ ತಪ್ಪಿ ಎರಡು ದಿವಸ ಒಳಗಾಗಿ ಮತ್ತೆ ಉಳಿ ನೀರಂತ ಬಿಟ್ಟು ಆ ಸಸಿನ ತೇಮಂಗ್ ಮಾಡಬೇಕು. ಒಟ್ಟಾರ ಸಸಿ ಹತ್ಕೊಳ್ಳೋ ತನಕ ತೇವಾಂಶ ಕಾಪಾಡಬೇಕು. ತೇವಾಂಶ ಕಾಪಾಡಬೇಕು, ಜವಾಬ್ದಾರಿನೂ ಜಾಸ್ತಿ ಇರಬೇಕು. ಜಾಸ್ತಿ ಜವಾಬ್ದಾರಿ ಅಂತಂದ್ರೆ ಯಾವ ರೀತಿ ಇರಬೇಕು ಅಂತ ಹೇಳ್ತೀರ? ಚೆನ್ನಾಗಿ ಅವನ್ನ ನಾವು ನೋಡ್ತಾ ಇದ್ರೆ ಅದಕ್ಕೆ ಏನ್ ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದನ್ನ ಹಚ್ಚಿ ಬಂದು ನಾವು ಮನೆಗೆ ಕೂತ್ಕೊಂಡ್ರೆ ನಮಗೇನು ಗೊತ್ತಾಗಲ್ಲ, ಅವಾಗ ಸಸಿ ಉಳಿಗೋಗುತ್ತೆ. ಈಗೆಲ್ಲ ಹೆಚ್ಚಾಗಿ ನೀವು ನಾಟಿ ಮಾಡಬೇಕಾದ್ರೆ ಈಗ ರಾಸಾಯನಿಕ ಗೊಬ್ಬರ ಯಾವ ಗೊಬ್ಬರ ಕೊಡ್ತೀರ? ಸಾಮಾನ್ಯ ತಳಕ್ಕೆ ಡಿಎಪಿ ಕೊಡ್ತೀವಿ, ಆಮೇಲೆ ಮೇಲ್ ಗೊಬ್ಬರ ಇದು ಅಮೋನಿಯಂ ಸಲ್ಫೇಟ್ ಬರುತ್ತಲ್ಲ ಉಪ್ಪು ಅಂತ ನಾವೇನ್ತೀವಿ ಅದನ್ನೇ ಹೆಚ್ಚು ಕೊಡ್ತೀವಿ. ಈಗ ಮೇಲ್ ಗೊಬ್ಬರ ಅಂತಂದ್ರೆ ಎಷ್ಟು ಬಾರಿ ಕೊಡ್ತೀರಾ? ಎರಡು ಬಾರಿ ಕೊಡ್ತೀವಿ ಮೇಲ್ ಗೊಬ್ಬರ. ಈ ಒಂದು ಕೋಸಿನ ಒಂದು ಬೆಳೆ ಯಾವ ಹಂತದಲ್ಲಿ ಇದ್ದಾಗ ಕೊಡ್ತೀರಾ? ಫಸ್ಟ್ನೇ ಗೊಬ್ಬರ ಯಾವಾಗ ಕೊಡ್ತೀರಾ, ಎರಡನೇ ಗೊಬ್ಬರ ಯಾವಾಗ ಕೊಡ್ತೀರಾ? ಫಸ್ಟ್ನೇ ಗೊಬ್ಬರ ತಳಕ್ ಬಿತ್ತತೀವಿ, ಎರಡನೇ ಗೊಬ್ಬರ ಸುಮಾರು ಸಸಿ ಹಚ್ಚಿದ 15 ದಿವಸ ಕೊಡ್ತೀವಿ, ಆಮೇಲೆ ಮೂರನೇ ಸಾರಿ ಇನ್ನೇನು ಒಂದ್ ತಿಂಗಳದಾಯ್ತು ಅನ್ನೋ ಟೈಮಿಗೆ ಕೊಟ್ಬಿಟ್ರೆ ಮುಗಿಯಿತು, ಮತ್ತೆ ಗೊಬ್ಬರ ಬೇಕಾಗಲ್ಲ. ಈಗ ಪ್ರಾರಂಭದಲ್ಲಿ ನಾಟಿ ಮಾಡಬೇಕಾದ್ರೆ ಉಳ್ಳೀರ್ ಬಿಡ್ತೀರ, ಈಗ ಮತ್ತೆ ಮುಂದಿನ ಒಂದು ವ್ಯವಸ್ಥೆಯಲ್ಲಿ ಅಂದ್ರೆ ಮುಂದಿನ ದಿನಗಳಲ್ಲಿ ಏನೋ ಡ್ರಿಪ್ ನೀರು ಬಿಡ್ತೀರ ಅಥವಾ ಹಾಯಿ ನೀರು ಬಿಡ್ತೀರ? ಯಾವಾಗ್ಲೂ ಹಾಯಿ ನೀರೇ ಬಿಡ್ತೀವಿ. ಒಟ್ಟಾರೆ ಡ್ರಿಪ್ ವ್ಯವಸ್ಥೆ ಮಾಡಿಸಿಲ್ಲ ನೀವು? ಇಲ್ಲ, ಡ್ರಿಪ್ ವ್ಯವಸ್ಥೆ ಮಾಡಿಸಿಲ್ಲ. ಈಗ ಸಾಮಾನ್ಯವಾಗಿ ಈ ಕೋಸಿಗೆ ಸಾಕಷ್ಟು ರೋಗ ರುಜಿನಗಳು ಅಂತ ಹೇಳ್ತಾರಲ್ವಾ, ವಾರಕ್ಕೊಮ್ಮೆ ಔಷಧಿ ಹೊಡಿಬೇಕು ಸರ್ ಅಂತ ಹೇಳ್ತಾರೆ, ಯಾಕೆ ಆ ತರ ರೋಗಗಳು ಬರ್ತಾವ? ಇಲ್ಲ, ಅದು ವ್ಯವಸ್ಥೆ ಮಾಡೋದ್ರಲ್ಲಿದೆ. ಕೋಸಿಗೆ ಅಟ್ಲೀಸ್ಟ್ ಈಗ ನಾವೇನು ಕೊರೋಜನ್ ಅಂತ ಹೊಡಿತೀವಲ್ಲ, 20 ದಿನಕ್ಕೊಮ್ಮೆ 3 ಸಾರಿ ಹೊಡೆದ್ರು ಕೋಸ್ ಚೆನ್ನಾಗಿ ಬರುತ್ತೆ, ಒಂದು ಹುಳ ಏನೂ ಇರಲ್ಲ. ಆ ಕೊರೋಜನ್ 20 ದಿನದವರೆಗೂ ಅದನ್ನು ಚೆನ್ನಾಗಿ ಕಾಪಾಡುತ್ತೆ. ಸುಮಾರು ಅಂತಂದ್ರೆ ಒಂದು ಬೆಳೆ ಕಟಾವು ಬರೋತ್ತಿಗೆ ಕೋಸಿನ ಬೆಳೆಗೆ ಎಷ್ಟು ಬಾರಿ ನೀವು ಔಷಧಿ ಸಿಂಪರಣೆ ಮಾಡ್ತೀರ? 3-4 ಸಾರಿ. ಈಗ ಪ್ರಾರಂಭದಲ್ಲಿ ಹೊಡೆದಂತ ಔಷಧಿಯನ್ನ ಮತ್ತೆ ಪುನಃ ಅದನ್ನೇ ಬಳಸಲ್ಲ ನೀವು, ಬೇರೆ ಔಷಧಿಯನ್ನು ಹೊಡಿತಾ ಇದ್ರ? ಇಲ್ಲ, ಅದನ್ನೇ 3-4 ಬಾರಿ ಹೊಡೆದ್ರೆ ಸಾಕು. ಮತ್ತು ಖರ್ಚು ಜಾಸ್ತಿ ಬರ್ತಂದ್ರೆ ಒಂದ್ ಎಕರೆ ಕೋಸ್ ಮಾಡ್ಬೇಕಂದ್ರೆ 50-60 ಸಾವಿರ ರೂಪಾಯಿ ಬಂದೇ ಬರುತ್ತೆ. ಕೋಸ್ ಬೆಳಿಗ್ಗೆ ಏನೇನು ರೋಗ ಬರುತ್ತೆ ಅಂತ ಹೇಳ್ತೀರ? ಕೋಸ್ ಬೆಳಿಗ್ಗೆ ರೋಗ ಬರೋದಾದ್ರೆ ಈ ಬೆಂಕಿ ರೋಗ ಮತ್ತು ಕೊಳೆ ರೋಗ ಇವೆರಡೇ ಬರೋದು ಜಾಸ್ತಿ. ಈಗ ಕೋಸ್ ಗಡ್ಡೆಯಲ್ಲಿ ಎಲೆ ಮೇಲೆ ಎಲ್ಲ ಹುಳ ಬೀಳಂತದ್ದು, ಎಲೆ ತಿನ್ನಂತದ್ದು ಇದೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ನಾವು ಈ ಕೊರೋಜನ್ ಔಷಧಿನ ಕರೆಕ್ಟ್ ಸ್ಪ್ರೇ ಮಾಡಿದ್ರೆ ಯಾವ ಹುಳನೂ ಇರಲ್ಲ, ಏನು ಇರಲ್ಲ, ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ನಾಟಿ ಮಾಡಿದ್ಮೇಲೆ ಎಷ್ಟು ತಿಂಗಳಿಗೆ ಬರುತ್ತೆ ಇದು ಕೋಸ್ ಕಟಾವು? ಕೋಸು ನಾಟಿ ಮಾಡಿದ 2 ತಿಂಗಳಿಂದ 10 ದಿವಸಕ್ಕೆ ಬಂದ. ಈಗೆಲ್ಲ ನಿಮಗೆ ಒಳ್ಳೆ ಇಳುವರಿ ಬರಬೇಕು ಅಂತಂದ್ರೆ ಒಂದು ಕೋಸಿನ ಗಡ್ಡೆ ಅಂತಂದ್ರೆ ಎಷ್ಟು ಕೆಜಿ ಬಂದ್ರೆ ನಿಮಗೆ ಒಳ್ಳೆ ಇಳುವರಿ ಅಂತ ಹೇಳ್ತೀರ? ಸುಮಾರು ಈಗಿನ ನಾವು ಹಾಕ ಕೋಸು 600-800 ಗ್ರಾಮ್, 1 ಕೆಜಿ ಬಂದ್ರೆ ಎಷ್ಟು 800 ಗ್ರಾಮ್ ಬಂದ್ರೂ ಸಾಕಾಗುತ್ತೆ, ಅಂದ್ರೆ 1 ಎಕರೆಗೆ ಅಲ್ಲಿಗೆ 20 ಟನ್ ಇಳುವರಿ ತೆಗಿಬಹುದು. ಏನಾದ್ರೂ ಕೋಸಿನಲ್ಲಿ ತಳಿಗಳು ಅದಾವ, ನೀವು ಯಾವ ತಳಿ ಹಾಕ್ತೀರ ಅದರಲ್ಲಿ? ನಾವು ಸೆಂಟ್ ತಳಿನೇ ಜಾಸ್ತಿ ಉಪಯೋಗಿಸೋದು, ಅದ್ಯಾಕೆಂದ್ರೆ ಒಂದು ಮೀಡಿಯಂ ಬರುತ್ತೆ, ಖರೀದಿಗೂ ಮತ್ತು ವ್ಯಾಪಾರಕ್ಕೆಲ್ಲದಕ್ಕೂ ಅನುಕೂಲ ಆಗಿರುತ್ತೆ ಅದು, ಕೊಳ್ಳರಿಗೂ ತಗೊಳ್ಳರಿಗೂ. ಈಗೆಲ್ಲ ಹೂಕೋಸ್ ಇದೆ, ಗಡ್ಡೆ ಕೋಸ್ ಇದೆ, ಎಲೆ ಕೋಸ್ ಇದೆ, ಇಷ್ಟರಲ್ಲ ನೀವು ಎಲೆ ಕೋಸನ ಯಾಕೆ ಬೆಳೀತಾ ಇದೀರಾ? ಎಲೆ ಕೋಸು ನಾವು ಬೆಳೆಯೋ ಉದ್ದೇಶ ಏನಂದ್ರೆ ಸಸಿ ನಾಟಿ ಮಾಡೋಕ್ಕಷ್ಟೇ ನಮಗೆ ಲೇಬರ್ ಬೇಕು, ಇನ್ನೇನು ಸ್ಪ್ರೇ ನಾವೇ ಮಾಡ್ತೀವಿ ಅಂತ ಇಟ್ಕೊಂಡು ಮುಂದೆ ಕಳೆಗೆ ಅಷ್ಟೇ ಲೇಬರ್ ಬೇಕು. ಇದು ಕಟಾವು ಯಾರಾದರೂ ಅದನ್ನ ಕಾಂಟ್ರಾಕ್ಟ್ ಮಾಡ್ಕೊಂಡು ಕಡ್ಕೊಂಡು ಹೋಗ್ಬಿಡ್ತಾರೆ, ನಮಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಆ ಉದ್ದೇಶಕ್ಕೆ ನಾವು ಎಲೆ ಕೋಸನ್ನ ಹೆಚ್ಚು ಮಾಡಕ್ಕೆ ಇಚ್ಛಪಡ್ತೀವಿ. ಅಂದ್ರೆ ಬೆಳೆ ಬಂದಾಗ ಹಂಗ ಗುತ್ತಿಗೆ ಕೊಡ್ತೀರಾ ನೀವು ಇಷ್ಟಕ್ಕೆ ಅಂತೇಳಿ? 1 ಎಕರೆಗೆ ಇಷ್ಟು ದುಡ್ಡು ಕೊಟ್ರೆ ಇಷ್ಟು ಕೊಡ್ತೀವಪ್ಪ ಅಂತೇಳಿ, ಅಂದ್ರೆ ಅವತ್ತಿನ ಒಂದು ಬೇಡಿಕೆ ಯಾವ ರೀತಿ ಇದೆ, ಡಿಮ್ಯಾಂಡ್ ಯಾವ ರೀತಿ ಇದೆ, ಅದ್ರ ಮೇಲೆ ನಿಮಗೆ ರೇಟ್ ನಿಗದಿ ಆಗುತ್ತೆ. ಅವತ್ತಿನ ಧಾರಣೆ ನೋಡ್ಕೊಂಡು ಇಲ್ಲ ತೂಕದ ದಾರೆ ಕೊಡಬಹುದು, ಇಲ್ಲ ಅಂದ್ರೆ ನಾವು ಹೊಲದ ಮೇಲೆ ಉಂಡ ಗುತ್ತಿಗೆ ಕಾಂಟ್ರಾಕ್ಟ್ ಕೊಟ್ಬಿಡೋದು, ಆ ತರ ಮಾಡ್ತೀವಿ. ಈಗ ಈ ಒಂದು ಕಳೆ ಅಂತಂದ್ರೆ ಎಷ್ಟು ಬಾರಿ ತೆಗಿಸ್ತೀರ ನೀವು ಕೋಸ್ನಲ್ಲಿ? ಕೋಸ್ನಲ್ಲಿ ಸುಮಾರು 2 ಬಾರಿನಾದ್ರೆ ಕಳೆ ತೆಗಿಸಲೇಬೇಕು. ಈಗ ಏನಾದ್ರೂ ಕಳೆನಾಶಕ ಸಿಂಪರಣೆ ಮಾಡೋದು ಇದನ್ನೇನ್ ಮಾಡಲ್ಲ ನೀವು? ಇಲ್ಲ, ಮಾಡ್ತಾ ಇಲ್ಲ. ಕಳೆನಾಶಕ ಸಿಂಪರಣೆ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ಬೆಳೆ ಮೇಲೆ ಪರಿಣಾಮ ಬೀರುತ್ತಲ್ವಾ? ಬೀರುತ್ತೆ, ಅದು ನಾವು ಹೊಸ ಕೋಸು ಜಾಸ್ತಿ ಮಾಡ್ತಾ ಇದ್ವಾ, ಹಂಗಾಗಿ ಅದು ಎಲ್ಲಿ ಏನಾಗುತ್ತೋ ಅಂತ ಒಂದು ಅನುಮಾನದಿಂದ ಬರೀ ಕಳೆನೇ ಕ್ಲೀನ್ ಮಾಡಿಸ್ತಾ ಇದೀವಿ, ಕಳೆನಾಶಕ ಸಿಂಪಡಿಸ್ತಾ ಇಲ್ಲ. ಅಂದ್ರೆ ಎಲ್ಲೇ ಒಂದ್ ಕಡೆ ನೀವು ಕಳೆನಾಶಕ ಸಿಂಪರಣೆ ಮಾಡೋದ್ರಿಂದ ಭೂಮಿಯ ಒಂದು ಗುಣಮಟ್ಟವನ್ನು ಕಾಪಾಡಿದಂಗೆ ಆಗುತ್ತಲ್ವಾ? ಹೌದು, ಈಗ ಭೂಮಿಗೆ ಹೆಚ್ಚು ಕಳೆನಾಶಕನ ಹೊಡಿಬಾರ್ದು, ಅದು ಭೂಮಿಯ ಫಲವತ್ತತೆ ಹಾಳಾಗ್ತದೆ. ಫಲವತ್ತತೆ ಕಾಪಾಡ್ಕೋಬೇಕಂದ್ರೆ ಎಷ್ಟು ಸಾಧ್ಯ ಅಷ್ಟು ಕಳೆ ತೆಗ್ಸೋದು, ನಮ್ಮಲ್ಲಿ ಎಷ್ಟು ಸಾಧ್ಯ ಅಷ್ಟು ಕ್ಲೀನ್ ಆಗಿ ಇಡೋದಕ್ಕೆ ವ್ಯವಸ್ಥೆ ಮಾಡಬೇಕು. ಪ್ರಾರಂಭದಲ್ಲಿ ಮಳೆಗಾಲದಲ್ಲಿ ಒಳ್ಳೆಯ ರೇಟ್ ಇತ್ತು, ಸಾಕಷ್ಟು ಡಿಮ್ಯಾಂಡ್ ಆಯ್ತಲ್ವಾ ಈ ಒಂದು ಎಲೆಕೋಸಿಗೆ? ಅಂದ್ರೆ ನಿಮಗೆ ಏನ್ ರೇಟ್ ಸಿಕ್ತು? ನಮಗೆ ರೇಟ್ ಅನ್ನ ಸಿಕ್ತು, ನಾವು ತಪ್ಪು ಮಾಡ್ಕೊಂತೀವಿ. ಒಂದೇ ಸಾರಿ ಕಾಂಟ್ರಾಕ್ಟ್ ಕೊಟ್ಟು ನಾವೇ ಮಾಡಿದ್ವಿ, ಕಡಿಮೆ ರೇಟಿಗೆ ಕೊಟ್ಬಿಟ್ವಿ. ಆಮೇಲೆ ಕೆಲವರೆಲ್ಲ ಅಯ್ಯೋ ನೀವು ಕಮ್ಮಿ ಕೊಟ್ರಿ, ಅಷ್ಟು ಕೊಟ್ರಿ ಇಷ್ಟು ಅಂದ್ರೆ ಒಂದು ಎಕರೆ ಮಾಡಿದ್ದೆ, ಸುಮಾರು 160,000 ಕೊಟ್ಟಿದ್ದೆ, ಒಂದು 50,000 ಖರ್ಚಾಗಿತ್ತು. ಕೆಲವು ಭಾಗದಲ್ಲೆಲ್ಲ ಒಂದ್ ಎಕರೆಗೆ 5-6 lakh ಆಯ್ತು ಅಂತ ಹೇಳಿ ರೈತರು ಮಾತಾಡೋಂತದ್ದ ನಾವು ಕೇಳಿದೀವಿ ಅಲ್ವಾ. ನಮ್ದು ಕೊಟ್ಟಾಗ ಕೆಲವ್ರು ಹೇಳಿದ್ರು ನೀವು ಬಹಳ ಕಮ್ಮಿ ಕೊಟ್ಟಿದ್ ನಿಮ್ಗೆ ಗೊತ್ತಾಗ್ಲಿಲ್ಲ, ಇಲ್ಲ ನೀವು 4 lakh ಕೊಡ್ಬೇಕಿತ್ತು ಅಂತ ಕೆಲವರು ಕೊನೆಗೆ 5 lakh ಕೊಡ್ಬೇಕಿತ್ತು ಅಂತಂದ್ರು. ಇಲ್ಲಪ್ಪ ಕೊಟ್ಬಿಟ್ಟಿನಿ ಆಗಿದೆ ಅಂತಂದು ನಾ ಅಲ್ಲಿಗೆ ಸುಮ್ಮನಾದೆ. ಒಳ್ಳೆ ಚೆನ್ನಾಗಿ ಇಳುವರಿ ಬಂತ? ಚೆನ್ನಾಗ್ ಬಂತು. ಅವ್ರಿಗೆ ಒಳ್ಳೆ ದುಡ್ಡಾಯ್ತು ಅಂದ್ರೆ, ಯಾಕೆ ನಾವು 10-12 ರೇಟು ಅಂತ ಮಾತಾಡಿದ್ವಿ, ಒಂದ್ ಮಾತಾಡಿ ಒಂದ್ 3-4 ದಿವಸದಲ್ಲಿ 25-26 ರೂಪಾಯಿ ಆಯ್ತು. ಹಂಗಾಗಿ ಅವ್ರು ಒಳ್ಳೆ ದುಡ್ಡು ಮಾಡಿದ್ರು. ಇಳುವರಿ ಹೆಂಗ್ ಬಂತು, ಎಷ್ಟನ್ ಬಂತು ಒಂದ್ ಎಕರೆಗೆ? ಸಾಮಾನ್ಯ ಒಂದ್ 20 ಬಂತು. ಮತ್ತೆ ಎರಡನೇ ಸಾರಿ ಕೋಸ್ ಮಾಡಿದ್ದೆ, ಬಹಳ ಚೆನ್ನಾಗಿ ಮಾಡಿದ್ದೆ. ಆದ್ರೆ ಅದು ಮಳೆ ಹೆಚ್ಚು ಮಳೆ ಬಂದು ಏನು ಕಟಾವಿಗೆ ಬರೋ ಅಂತ ಇನ್ನೊಂದು 10 ಲೇಟ್ ಆಗಿದ್ರೆ ಸುಮಾರು ಒಂದ್ 20 ಆಗದು. ಅದೇನಾಯ್ತು, ಕೊಳೆ ರೋಗ ಮತ್ತು ಬೆಂಕಿ ರೋಗ ಎರಡು ಬಂದ್ಬಿಡ್ತು. ಹಂಗಾಗಿ ನಾನು 10 ರೇಟ್ ನಂಗೆ ಕೊಟ್ಟೆ, ಆದ್ರೂ ಖರ್ಚು ಕಳೆದು ಒಂದ್ 40,000 ಉಳಿದು ನನಗೆ. ಲಾಸ್ ಏನಾಗಿಲ್ಲ? ಲಾಸ್ ಏನಾಗಿಲ್ಲ, ಪರವಾಗಿಲ್ಲ. ಅಂದ್ರೆ ಒಟ್ಟಾರೆ ನಿಮಗೆ ಕೋಸಿನ ಬೆಳೆ ಕೈ ಹಿಡಿತು ನಂಗಾಯ್ತು. ಹೌದೌದು, ಉತ್ತಮ, ಪರವಾಗಿಲ್ಲ. ಮತ್ತೆ ಇದ್ರ ಜೊತೆಗೆ ಹೀರೆಕಾಯಿ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಎಷ್ಟು ಎಕರೆ ಒಳಗಡೆ ಆಗ್ತಾ ಇದ್ರ? ಅಂದ್ರೆ ಅದನ್ನ ಯಾವ ಒಂದು ಟೈಮ್ನಲ್ಲಿ ಬೆಳೀತೀರ? ಅದನ್ನ ಮುಂಗಾರಿಲೇ ಬೆಳೆಯೋದು. 1 ಮಾಡಿದ್ದೆ ನಾನು, ಅದು ಗೂಟ ಹಾಕರು ಸ್ವಲ್ಪ ನಮಗೆ ತೊಂದರೆ ಮಾಡಿ ಇಳುವರಿ ಚೆನ್ನಾಗಿ ಬರ್ತಾ ಇತ್ತು. ಇನ್ನು ಸ್ಟಾರ್ಟಿಂಗು 1 lakh ರೂಪಾಯಿ ಆಯ್ತು, ಗೂಟ್ಗಳೆಲ್ಲ ಬಿದ್ದೋಗ್ಬಿಟ್ಟು. ನಾವ್ ಎಷ್ಟೇ ಅವನ್ನ ಎತ್ತಿ ಪ್ರಯತ್ನ ಮಾಡಿದ್ರು ಮತ್ ನಿಲ್ಲಿಲ್ಲ. ಹಂಗಾಗಿ ಸದ್ಯ 1 lakh ರೂಪಾಯಿ ಅಂತೂ ಸಿಕ್ತು. ಈಗ ಯಾವ ತಳಿ ಹೀರೆಕಾಯಿ ಬೆಳೆದ್ರ, ಅದನ್ನೆಲ್ಲ ಯಾವ ರೀತಿ ಬೆಳೆಸಿದ್ರ? ನಾವು ಗೂಟ ತಂತಿ ವ್ಯವಸ್ಥೆ ಮಾಡಿ 4-4 ದಾಯಕ್ಕೆ ಈ ತರ ವ್ಯವಸ್ಥೆ ಮಾಡಿ ಹಾಕಿದ್ವಿ. ಸುಮಾರು ಒಂದು 7 ಪ್ಯಾಕೆಟ್ ಅನ್ನು ಹಾಕಿದ್ದೆ 1 acre. 7 ಪ್ಯಾಕೆಟ್ ಅಂತಂದ್ರೆ ಒಂದ್ ಪ್ಯಾಕೆಟ್ಗೆ ಎಷ್ಟು ಗ್ರಾಮ್ ಬೀಜ? ಪ್ಯಾಕೆಟ್ಗೆ 50 ಬೀಜ. ಇಳುವರಿ ಚೆನ್ನಾಗ್ ಬಂತು, ಬಳ್ಳಿನೂ ಬಹಳ ಚೆನ್ನಾಗ್ ಬಂದಿತ್ತು. ಗೂಟ ಹಾಕೋದ್ರಿಂದ ಸ್ವಲ್ಪ ತಪ್ಪು ಮಾಡ್ಕೊಂಡು, ಇಲ್ಲಾಂದ್ರೆ ಇನ್ನೂ ಒಳ್ಳೆ ದುಡ್ಡು ಆಗ್ತದೆ ನನಗೆ. ಅಂದ್ರೆ ಎಲ್ಲೇ ಒಂದ್ ಕಡೆ ಈಗ ನೆಲದ ಮೇಲೆ ಬಳ್ಳಿ ಹಬ್ಬಿಸಿ ಬೆಳೆಯಕ್ ಆಗಲ್ಲ ಅಂತ ಹೇಳಿ ಹೀರೆಕಾಯಿನ? ಇಲ್ಲ ಇಲ್ಲ, ಅದು ಹಂಗ ಬರಲ್ಲ. ನಾವು ಮೊದ್ಲೆಲ್ಲ ನಮ್ಮ ಮಲ್ಗಳಲ್ಲಿ ನೋಡ್ತಾ ಇದ್ವಿ ಅಲ್ವಾ, ಹೀರೆಕಾಯಿಯನ್ನ ನೆಲದ ಮೇಲೆ ಬಿಟ್ಟು ಬೆಳೆಯುವಂತದ್ದು. ಅವಾಗ ಏನು ಡ್ಯಾಮೇಜು ಬರ್ತಾ ಇರ್ಲಿಲ್ಲ, ಎಷ್ಟೇ ಮಳೆ ಇಟ್ಕಂದ್ರು ಕೊಳಿತಾ ಇರ್ಲಿಲ್ಲ ಅಲ್ವಾ? ಅದು ಜವಾರಿ ಹೀರೆ ಬೆಳೀತಾ ಇದ್ರು, ಇದು ಹೈಬ್ರಿಡ್ F1 ಅಲ್ಲ. ಏನಾಗುತ್ತೆ, ಇದು ನಾವು ಕಟ್ಲೇಬೇಕು, ಬಳ್ಳಿ ಕಟ್ಟಿ ತಂತಿ ಗೂಟ ಹಾಕಿ ಬೆಳೆಯೋದ್ರಿಂದ ಒಳ್ಳೆ ಇಳುವರಿ ಬರ್ತದೆ. ಅಂದ್ರೆ ಈಗ ಒಳ್ಳೆ ರೇಟ್ ಇದೆ ಈಗ ಹೀರೆಕಾಯಿ ಅಲ್ವಾ, ಬೇಸಿಗೆಯಲ್ಲಿ. ಈಗ ನೀವು ಮನ್ಸು ಮಾಡ್ಬೋದಾಯ್ತಲ್ಲ ಬೆಳೆಯಕ್ಕೆ? ಈಗ ಮಾಡ್ಬೇಕು ಅಂತ ಇದೀವಿ. ಇನ್ನೂ ಒಂದ್ ಈಗ ಮೂಡ್ಗಾಳಿ ನಿಂತ್ರೆ ಪಡುಗಾಳಿಗೆ ನಾವು ಬೀಜ ಹಾಕ್ಬಹುದು ಅಂತ ಅನ್ಕೊಂಡಿದ್ನಿ. ಈಗೆಲ್ಲ ಬಿಸಿಲು ಏರ್ತು ಅಂದ್ರೆ, ಸಾಕಷ್ಟು ಬಿಸಿಲು ಇರೋದ್ರಿಂದ ಅಷ್ಟು ಉತ್ಕೃಷ್ಟವಾಗಿ ಬರಲ್ಲ. ಮುಂಗಾರಿಗಾದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಮುಂಗಾರಿಗೆ ಅಂದ್ರೆ ನಾವೇನೇ ಬೆಳೆದ್ರು ಬಳ್ಳಿ ಕುಡಿ ಮೇಲೆ ಹನಿ ಬೀಳ್ಬೇಕು, ಅವಾಗ ಬಳ್ಳಿ ಚೆನ್ನಾಗಿ ಬರ್ತದೆ. ಈಗ ನೀರಿನ ಹನಿ ಬೀಳ್ಬೇಕಂತಂದ್ರೆ ಸ್ಪ್ರಿಂಕ್ಲರ್ ಈ ತರ ಮಾಡಿದ್ರೆ ಚೆನ್ನಾಗಲ್ಲ ಅಂತ ಹೇಳಿದ್ರೆ? ಇದು ಏನೇ ಆದ್ರೂ ಕೃತಕ ಆಯ್ತು, ಅದು ಈ ತಾಯಿ ಹಾಲಿದ್ದಂಗೆ. ಮಳೆ ನೀರು ಅಂದ್ರೆ ತಾಯಿ ಹಾಲಿದ್ದಂಗೆ, ಹೊಯ್ಯ ಹಾಲಿದ್ದಂಗೆ. ಇದು ಹಂಗಾಗಿ ಆ ತಾಯಿ ಹಾಲೆ ಶ್ರೇಷ್ಠ. ಒಟ್ಟಾರೆ ನೀವು ಮುಂಗಾರಿಯಲ್ಲಿ ಹೀರೆ ಬೆಳಿಬೇಕಂತ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ರ? ಇಲ್ಲ, 1 acre ಮಾಡೇ ಮಾಡ್ಬೇಕು, ಚೆನ್ನಾಗಿ ಬರುತ್ತೆ. ನಾವೇನೇ ಮಾಡಿದ್ರು ನಮ್ಮಲ್ಲಿ ಶ್ರದ್ಧೆ ಬೇಕು, ಸುಮ್ನೆ ಕಾಟಾಚಾರಕ್ಕೆ ಯಾವ್ದು ಮಾಡಬಾರ್ದು. ಈಗ ಹೀರೆಕಾಯಿ ಬೆಳೆದ್ರೆ ನಿಮಗೆ ಮಾರ್ಕೆಟ್ ಎಲ್ಲಿ ಹೋಗ್ತೀರಾ ಮಾರಾಟ ಮಾಡಕ್ಕೆ? ಮಾರ್ಕೆಟ್ ಇಲ್ಲೇ ನಾವು ಚಿತ್ರಕ್ಕೆ ಕಳಿಸ್ತೀವಿ, ಯಾವ ಮಂಡಿಗೆ ಬಿಟ್ಬಿಡ್ತೀವಿ. ನಾವು ಕೈ ವ್ಯಾಪಾರ ನಾವು ಕೊಡಲ್ಲ, ಮಂಡಿಗೆ ಬಿಟ್ರೆ ಅವ್ರು ವ್ಯಾಪಾರ ಮಾಡ್ತಾರೆ. ಎಲ್ಲ ಬಾಕ್ಸ್ ಕಟ್ಲೆ ಕೊಡ್ತಿರಲ್ಲ, ಒಂದ್ ಬಾಕ್ಸ್ ಇಷ್ಟು ಅಂತ ಹೇಳಿ ನಿಗದಿ ಮಾಡ್ತಾರೆ ರೇಟ್? ಹೌದು, ಬಾಕ್ಸ್ಗೆ 300-400 ಹಿಂಗೆಲ್ಲ ನಡೆಯುತ್ತೆ. ಮತ್ತೀಗ ಬೇರೆ ಜಮೀನಿಗೆ ಮತ್ತೇನೇನು ಬೆಳೀತಾ ಇದ್ರೆ? ಬೇರೆ ಜಮೀನು ಒಂದ್ ಕುಂಬಳ ಅಂತ ಮಾಡಿದ್ದೆ ಈ ಸರಿ, ಅದು ನಮಗೆ ಕೈ ಹಿಡಿಲಿಲ್ಲ. ಅಂದ್ರೆ ಅದನ್ನ ನಾವು ಮಾರಾಟನೇ ಮಾಡ್ಲಿಲ್ಲ, ಹಂಗೆ ಫ್ಲೋ ಓಡಿಸ್ತೀನಿ ಅಂದ್ವಿ. ಯಾವ ಟೈಮ್ನಲ್ಲಿ ಹಾಕಿದ್ರೆ ಕುಂಬಳ? ಸ್ವಲ್ಪ ಲೇಟ್ ಆಗಿ ಹಾಕಿದ್ವಿ ಮಳೆಗಾಲದಲ್ಲೇ ಲೇಟ್ ಮಾಡಿದ್ವಿ. ಆಮೇಲೆ ಯಾರು ವ್ಯಾಪಾರಸ್ಥರು ಅಷ್ಟಾಗಿ ಬರ್ಲಿಲ್ಲ, ಅದಕ್ಕೆ ಡಿಮ್ಯಾಂಡ್ ಸಿಗ್ಲಿಲ್ಲ. ಕೊನೆಗೆ ಬರೀ ಫ್ಲೋ ಓಡಿಸ್ತೀನಿ ಅಂದ್ಬಿಟ್ವಿ. ಕಡೆ ಲಾಸ್ ಆಯ್ತು ನಿಮಗೆ ಕುಂಬಳ ಬೆಳೆ? ಅದರಿಂದ ಒಂದ್ 25,000 ರೂಪಾಯಿ ಲಾಸ್ ಆಯ್ತು. ಈಗ ಮತ್ತೆ ಮುಂದೆ ಬೆಳೆದು ಅದರಿಂದ ಏನಾದ್ರೂ ಆದಾಯ ಕಾಣ್ಬೇಕಂತ ಅನ್ಕೊಂಡಿದ್ರ ಕುಂಬಳ ಬೆಳೆಯಿಂದ? ಇಲ್ಲ, ಕುಂಬಳ ಬೆಳೆಯೋದೇ ಬೇಡ ಅಂತ ಅನ್ಸಿತ್ತೆ ನಮಗೆ. ಯಾಕಂದ್ರೆ ಈಗ ಇನ್ನು ಒಂದೇ ಸಾರಿ ನಾವು ಮೊದಲನೇ ಸಾರಿ ಕುಂಬಳ ಬೆಳೆದ್ವಾ, ಕೈ ಸುಟ್ಕೊಂಡ್ವಿ. ಅದರಿಂದ ಹೋಗ್ಲಿ, ಮಾಡಿದ ಖರ್ಚಾರು ನಮಗೆ ಸಿಕ್ಲಿಲ್ಲಲ್ಲ, ಹಂಗಾಗಿ ಯಾಕೋ ಅಷ್ಟು ಬೇಜಾರಾಗ್ತದ್ದು. ಈಗ 3 ಅಡಿಕೆ ಗಿಡದ ಅಂತ ಹೇಳಿದ್ರಲ್ಲ, ಅದರಲ್ಲಿ ಬೇರೆ ಬೇರೆ ಏನಾದ್ರೂ ಈಗ ಹೆಬ್ಬಾಳವ್ರೆ ಅಂತ ಇದೆ, ಅಲಸಂದೆ ಇದೆ, ಇದನ್ನೆಲ್ಲ ಬೆಳಿಬಹುದಲ್ಲ? ಬೆಳಿಬಹುದು. ನಾನು ಈಗ 1 acre ಸಾಂಬಾರ್ ಸೌತೆ ಮಾಡೋಣ ಅಂತ ಇದ್ದೀನಿ, ಅದು ಒಳ್ಳೆ ಇಳುವರಿ ಬರ್ತದೆ, ಪರವಾಗಿಲ್ಲ, ರೇಟು ಚೆನ್ನಾಗಿ ಸಿಗುತ್ತೆ ಅಂತಾರೆ. ಅಂದ್ರೆ ಮಾರ್ಕೆಟಿಂಗ್ ಮಾತ್ರ ನಾವು ಬೆಂಗಳೂರು ಇಲ್ಲ ದಾವಣಗೆರೆ. ಈಗೆಲ್ಲ ಬೇಸಿಗೆಯಲ್ಲಿ ಹೆಬ್ಬಾಳವ್ರೆ ಅಲಸಂದೆ ಹಾಕಿದ್ರೆ ನಿಮಗೆ ಸಾಕಷ್ಟು ತನುವು ಇರುತ್ತೆ ಅಡಿಕೆ ಗಿಡದಾಗ, ಜೊತೆಗೆ ಗೊಬ್ಬರನ ಆಗುತ್ತಲ್ವಾ? ಆಗುತ್ತೆ. ಈ ಸಾಂಬಾರ್ ಸೌತೆ ಹಾಕೋ ಉದ್ದೇಶನೂ ಅದೇ ಇದೆ ನಂದು. ಯಾಕಂದ್ರೆ ಭೂಮಿನ ಅದು ಎಲೆ ಮುಚ್ಚಿಕೊಳ್ಳುತ್ತೆ, ತಂಪನ್ನ ಹಂಗೆ ಹಿಡಿತಲ್ಲ, ಹಿಡಿದಿರ್ತತೆ ಅನ್ನೋ ಉದ್ದೇಶಕ್ಕೆ ನಾನು ಮಾಡ್ಬೇಕು ಅಂತ ಅನ್ಕೊಂಡಿದ್ನಿ. ಈಗ ಒಟ್ಟಾರೆ ಎಷ್ಟು ಕೊಳವೆ ಬಾವಿ ಹಾಕ್ಸಿದ್ರ? ನಾವು 19 ಕೊಳವೆ ಬಾವಿ ಕೊರ್ಸಿದ್ದೆ, ಈಗ ಸದ್ಯ ನಮಗೆ 2 ವರ್ಕೌಟ್ ಆಗಿದೆ, 2 ನಡೀತಾ ಇದೆ. ನಿಮ್ಮ ಒಂದು ಭಾಗದಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಬಿದ್ದಂತ ಮಳೆ ನೀರನ್ನ ಅಲ್ಲೇ ಇಂಗುವಂತ ಒಂದು ವ್ಯವಸ್ಥೆ ಮಾಡಿದ್ರೆ, ಏನಾದ್ರೂ ನಿಮ್ಮ ಒಂದು ಜಮೀನಿನ ಸುತ್ತಲೂ ಬದುಗಳ ನಿರ್ಮಾಣ ಮಾಡುವಂಥದ್ದು, ಇಂಗುಗುಂಡಿ ಅಂತ ಮಾಡುವಂಥದ್ದು, ಚೆಕ್ ಡ್ಯಾಮ್ ಮಾಡುವಂಥದ್ದು, ಇದನ್ನೇನಾದ್ರೂ ಮಾಡ್ಕೊಂಡಿದ್ರೆ? ಚೆಕ್ ಡ್ಯಾಮ್ ಏನು ಮಾಡಿಲ್ಲ, ಇಂಗುಗುಂಡಿ ಮಾಡಿದ್ದೆ, ಮಾಡಿ ಅಲ್ಲಿ ಒಂದು 600 ಅಡಿದು ಒಂದು ಬೋರ್ವೆಲ್ ಕೊರ್ಸಿದ್ದೆ. ಕೊರ್ಸಿ ಅದಕ್ಕೆ JCP ಒಳಗೆ ಗುಂಡಿ ತೆಗ್ಸಿ ಕೇಸಿಂಗ್ ಅದನ್ನೆಲ್ಲ ಹೋಲ್ ಹಾಕ್ಸಿ ರೆಡಿ ಮಾಡಿ ಅದಕ್ಕೆ ದೊಡ್ಡ ದೊಡ್ಡ ಕಲ್ಲು, ಆಮೇಲೆ ಸಣ್ಣ ಕಲ್ಲು, ಆಮೇಲೆ ಜಲ್ಲಿ ಮಳಲು ಅವೆಲ್ಲ ಹಾಕಿ ವ್ಯವಸ್ಥೆ ಮಾಡಿದೆ. ಈಗ ಸಾಕಷ್ಟು ಕೊಳವೆ ಬಾವಿ ಅದ ಅಂದ್ರೆ ಸಾಮಾನ್ಯವಾಗಿ ಎಲ್ಲದರಲ್ಲೂ ನೀರು ಚೆನ್ನಾಗಿ ಅಭಿವೃದ್ಧಿ ಆಗಿರ್ಬೋದು. ಈಗ ಮಳೆ ಚೆನ್ನಾಗಾಗಿದೆ, ಅವನ್ನೆಲ್ಲ ಮುಚ್ಚಿ ಹಾಕ್ಬಿಟ್ಟಿದ್ವಿ ನಾವು. ನಾವ್ ಯಾವ ಇಟ್ಕೊಂಡಲ್ಲೇ, 2 ಇಟ್ಕೊಂಡಿರೋದು. ಈಗ ನೀರು ಹೆಚ್ಚು ಇದ್ದಾಗ ನಿಮ್ಮಲ್ಲಿ ಈಗ ಎಲ್ಲ ಒಂದ್ ಕಡೆ ಒಂದು ಸಣ್ಣದೊಂದು ಗುಂಡಿ ಮಾಡ್ಕೊಂಡು ಮೀನು ಕೃಷಿ ಮಾಡುವಂಥದ್ದು ಇದನ್ನೇನಾದ್ರೂ ಚಿಂತನೆ ಮಾಡಿದ್ರೆ? ನಾನು ಒಂದು ತೊಟ್ಟಿ ಮಾಡಿದ್ದೀನಿ, ಇಟ್ಟಿಗೆ ಒಳಗೆ ನಾವು ಒಂದು ತೊಟ್ಟಿ ಕಟ್ಟಿಸಿದ್ದೀನಿ, ಸುಮಾರು ಒಂದು 20 ಅಗಲ 30 ಉದ್ದ. ಅದು ಒಂದು ಟ್ಯಾಕ್ಟಿ ಟ್ಯಾಂಕರ್ನಲ್ಲಿ ಸುಮಾರು ಒಂದು 15 ಟ್ಯಾಂಕರ್ ನೀರು ಹಿಡಿಯುತ್ತೆ. ಈಗ ಅದರಲ್ಲಿ ಮೀನು ಕೃಷಿ, ಮೀನು ಸಾಕಾಣಿಕೆ ಮಾಡುವಂಥದ್ದು ಈ ತರ ಮಾಡ್ಬೇಕಂತ ಅನ್ಕೊಂಡಿದ್ರೆ? ಮಾಡಿದ್ರೆ ಅದನ್ನ ನಾವು ಕಾಯಕ್ಕಾಗಲ್ಲ ಅಂತ ನಾನು ಹಂಗೆ ಬಿಟ್ಟಿದ್ನಿ. ಅದರಲ್ಲಿ ಇದು ಕಪ್ಪೆ ಜುಂಡು ಅದು ಬೆಳೆಯುತ್ತೆ ಒಂದ್ ಸ್ವಲ್ಪ, ಮೀನಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ ಅಂತ ನನಗೂ, ಅಥವಾ ಒಂದಿಷ್ಟು ಮರಿ ತಂದು ಬಿಡಬೇಕು ಅನ್ನೋದು ಒಂದು ವ್ಯವಸ್ಥೆನೂ ಇದೆ. ಒಳ್ಳೆಯ ಆದಾಯನೂ ಗಳಿಸ್ಬೋದಲ್ವಾ? ಆದಾಯ ಗಳಿಸಿದ್ರು ನಮ್ಮ ತೊಟ್ಟಿ ಕ್ಲೀನ್ ಆಗಿರ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಅನ್ಕೊಂಡಿದ್ದೀನಿ. ಒಟ್ಟಾರೆ ಏನನ್ಸುತ್ತೆ ನಿಮಗೆ ಈ ಒಂದು ಕೃಷಿ ಬದುಕು? ಕೃಷಿ ಬದುಕು ಒಳ್ಳೇದೇ, ಆದ್ರೆ ಕೈ ಹಿಡಿದ್ರೆ ಮಾತ್ರ ಚಂದ. ಇಲ್ಲ ಅಂದ್ರೆ ನಾವು ಹಾಕಿದ ಬಂಡವಾಳ ನಮಗೆ ಸೇರ್ಲಿಲ್ಲ ಅಂದ್ರೆ ಒಂದೊಂದ್ಸರಿ ಮನ್ಸಿಗೆ ಒಂಥರ ವ್ಯತ್ಯಯ ಆಗ್ತದೆ. ಈಗ ಕೃಷಿಯಲ್ಲಿ ನಮ್ಮ ಜಮೀನಿಗೆ ನಾವು ಹಾಕಿದಂತ ಬಂಡವಾಳ ಸಿಗಲ್ಲ ಅಂತ ಅಂದ್ರಲ್ಲ, ಯಾವ ಟೈಮ್ನಲ್ಲಿ ಸಿಗಲ್ಲ ಬಂಡವಾಳ? ಈ ರೈತರು ಏನ್ ಮಾಡ್ತಾರೆ, ಯಾರು ಒಂದು ಏನ್ ಬೆಳೀತಾರೆ ಎಲ್ಲಾ ರೈತರು ಅದನ್ನೇ ಬೆಳಿತಾರೆ. ಉದಾಹರಣೆಗೆ ಟೊಮೆಟೊ, ಟೊಮೆಟೊ ಕೆಲವು ಸಾರಿ ಒಳ್ಳೆ ರೇಟ್ ಸಿಗ್ತದೆ, ಇನ್ನೊಮ್ಮೆ ಏನಾಗ್ತದೆ ರಸ್ತೆ ಸುರಿದು ಬರೋ ಒಂದು ವ್ಯವಸ್ಥೆನೂ ಆಗ್ತದೆ, ಹಂಗಾಗಿ ಕೆಲವು ಸಾರಿ ಕೈ ಸುಟ್ಕೊಂಡದ್ದು ಉಂಟು. ಅಂದ್ರೆ ಅಂತ ಸಂದರ್ಭದಲ್ಲಿ ನಮ್ಮ ಕೃಷಿಕರು ಬದಲಾವಣೆ ಆಗ್ಬೇಕಲ್ವಾ? ಈಗ ಎಲ್ಲರೂ ಬರೀ ಟೊಮೆಟೋನೇ ಬೆಳಿಬಾರ್ದು, ಎಲ್ಲರೂ ಬರೀ ಹೀರೇನೆ ಬೆಳಿಬಾರ್ದು, ಒಂದು ಬೆಳೆ ಸೀಮಿತ ಆಗಬಾರ್ದು. ಹೌದು, ಎಲ್ಲರೂ ಪ್ರತಿಯೊಂದು ಬೆಳೆಯನ್ನ ಒಂದೇ ಬೆಳೆ ಚೇಂಜ್ ಮಾಡ್ತಾ ಇರ್ಬೇಕು. ಈಗ ಒಂದ್ರಲ್ಲಿ ಲಾಸ್ ಆದ್ರೂ ಇನ್ನೊಂದ್ರಲ್ಲಿ ಲಾಭ ಬರಂಗಿರ್ಬೇಕು. ನಾವೇನೇ ಮಾಡ್ಲಿ ಒಂದ್ ಬೆಳೆ ಅಕಸ್ಮಾತ್ ಅಪಿತಪಿ ಲಾಸ್ ಆಯ್ತು ಅಂದ್ರೆ ಇನ್ನೊಂದ್ ಬೆಳೆ ನಮಗೆ ಕೈ ಹಿಡಿಬೇಕು, ಆವಾಗ ನಾವು ರೈತರು ಸಮಾಧಾನ ಇರ್ತದೆ, ಆರ್ಥಿಕವಾಗಿ ಮೇಲ್ ಬರಕ್ ಅನುಕೂಲ ಆಗ್ತದೆ. ಈಗ ಮೊದ್ಲೆಲ್ಲ ಆಗಲಕಾಯಿ ಬೆಳೆದಿವಿ ಅಂತ ಹೇಳಿದ್ರೆ ಅದರಲ್ಲಿ ನೀವು ಲಾಭ ಕಂಡ್ರೆ? ಕಂಡಿ, ನಾನು ಒಂದ್ 1/2 ಎಕರೆ ಅಗಲ ಮಾಡಿದ್ದೆ, ಅದರಲ್ಲಿ ಖರ್ಚು ಕಳೆದು ಒಂದು 50,000 ರೂಪಾಯಿ ಸಿಕ್ಕಿತ್ತು ನನಗೆ. ಈಗ ಮತ್ತೆ ಈಗ ಬೇಸಿಗೆಯಲ್ಲಿ ಹಾಕಿದ್ರೆ ಒಳ್ಳೆ ರೇಟ್ ಸಿಗಬಹುದು ಅಂತ ಹೇಳಿ ಹಾಕ್ಬೋದಲ್ಲ ನೀವು? ಇಲ್ಲ, ನಾನೀಗ ಹೀರೆಯನ್ನೇ ಜಾಸ್ತಿ ಮಾಡ್ಬೇಕು ಅಂತ ನನ್ನ ಅನ್ಸಿಕೆ. ಈ ಕಟಾವಿಗೆ ಅದಕ್ಕೆಲ್ಲದಕ್ಕೂ ಅನುಕೂಲ ಆಗ್ತದೆ. ಆ ಉದ್ದೇಶಕ್ಕೆ ಹೀರೆ ಅಂದ್ರೆ ಹೀರೆ ಮಾಡಿದ್ದಾಗ ಆಗಲ ಮಾಡಬಾರ್ದು, ಯಾಕಂದ್ರೆ ಹೀರೆ 45 ದಿವಸಕ್ಕೆ ಕಟಾವಿಗೆ ಬರ್ತದೆ, ಅದೇ ಆಗ್ಲ ಸುಮಾರು 70 ದಿವಸಕ್ಕೆ ಕಟಾವಿಗೆ ಬರುತ್ತೆ. ಆಮೇಲೆ ಇದು ಚಾಲು ಆದ್ಮೇಲೆ ಸುಮಾರು 1 ತಿಂಗಳು ಚೆನ್ನಾಗಿ ಬರುತ್ತೆ, 1.5 ತಿಂಗಳಿಗೆ ಅದಕ್ಕೆ ಬೂದಿ ರೋಗ ಅದು ಬಂದು ಹೀರೆಗೆ. ಆ ಉದ್ದೇಶಕ್ಕೆ ನಾನು ಸಾಮಾನ್ಯ ಹೀರೆ ಒಂದೇ ಜಾಸ್ತಿ ಮಾಡೋದು. ಒಳ್ಳೇದು ಶಿವಮೂರ್ತಪ್ಪ ಅವರ, ಇಲ್ಲ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ತರಕಾರಿ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ತರಕಾರಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಾನಂಗಿ ಗ್ರಾಮದ ಕೃಷಿಕ ಜಿ ಶಿವಮೂರ್ತಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರಳಸಿದ್ದೇಶ್. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯ ಧಾರಣೆಗಳು. ಕಡಲೆಕಾಳು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 4,629 ಗರಿಷ್ಠ 4,652 ರೂಪಾಯಿಗಳು. ಹರಳು ಬೀಜ ಪ್ರತಿ ಕ್ವಿಂಟಾಲ್ಗೆ 5,511 6,431 ರೂಪಾಯಿಗಳು. ಅಲಸಂದೆ 4,800 6,356. ನೆಲಗಡಲೆ 4,419 7,959 ರೂಪಾಯಿಗಳು. ಹುರುಳಿಕಾಳು ಕನಿಷ್ಠ ಮತ್ತು ಗರಿಷ್ಠ 5,625 ರೂಪಾಯಿಗಳು. ಜೋಳ ಹೈಬ್ರಿಡ್ 2,061 2,065 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 2091 2165 ರೂಪಾಯಿಗಳು, ರಾಗಿ ಹೈಬ್ರಿಡ್ 2293 2581, ಸೂರ್ಯಕಾಂತಿ ಹೈಬ್ರಿಡ್ 4129 6709 ರೂಪಾಯಿಗಳು, ತೊಗರಿ 4989 5176 ರೂಪಾಯಿಗಳು. ಇನ್ನು ಚನ್ನಗಿರಿ ಮಾರುಕಟ್ಟೆ ಧಾರಣೆಗಳು. ಅಡಿಕೆ ರಾಶಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 44,069 ಗರಿಷ್ಠ 46,381 ರೂಪಾಯಿಗಳು, ಕರಿಮೆಣಸು 34,129 ಇನ್ನು ದಾವಣಗೆರೆ ಮಾರುಕಟ್ಟೆ ಧಾರಣೆಗಳು ಈ ರೀತಿವೆ. ಸೇಬು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 5,500 ಗರಿಷ್ಠ 7,500 ರೂಪಾಯಿಗಳು, ಬೂದುಗುಂಬಳಕಾಯಿ 800 ಬಾಳೆಹಣ್ಣು ಏಲಕ್ಕಿ ಬಾಳೆ 4,000 ಪಚ್ಚಬಾಳೆ 3,000 ಹುರುಳಿಕಾಯಿ 2,500 ಬೀಟ್ರೂಟ್ 1,000 ಹಾಗಲಕಾಯಿ 2,500 ಸೋರೆಕಾಯಿ 1,000 ಬದನೆಕಾಯಿ 1,000 ಗೋರಿಕಾಯಿ 2,500 ಎಲೆಕೋಸು 300 ಕ್ಯಾರೆಟ್ 1,400 ಹೂಕೋಸು 1,800 ಸಪೋಟು 1,000 ಸೌತೆಕಾಯಿ 1,400 ನುಗ್ಗೆಕಾಯಿ 4,000 ದ್ರಾಕ್ಷಿ 2,500 ಅವರೆಕಾಯಿ 1,800 ಹಸಿಮೆಣಸಿನಕಾಯಿ 2,800 ಕರ್ಬೂಜ 1,000 ನವಿಲುಕೋಸು ಪ್ರತಿ ಕ್ವಿಂಟಲ್ಗೆ 1,600 ಬೆಂಡೆಕಾಯಿ 2,500 3,000 ನಿಂಬೆಹಣ್ಣು 2,800 ಈರುಳ್ಳಿ 300 ಕಿತ್ತಳೆ 2,000 ಪಪ್ಪಾಯಿ 1,800 ಅನಾನಸ್ 1,800 ದಾಳಿಂಬೆ 3,000 ಆಲೂಗಡ್ಡೆ 1,000 ಮೂಲಂಗಿ 1,800 ಹೀರೆಕಾಯಿ 2,800 ಸೀಮೆ ಬದನೆಕಾಯಿ 1,800 ಸುವರ್ಣಗಡ್ಡೆ 2,000 ಸಿಹಿಗೆಣಸು 1,000 ತೊಂಡೆಕಾಯಿ 1,800 ಟೊಮ್ಯಾಟೊ 1,500 ಕಲ್ಲಂಗಡಿ 1,000 ಪೇಟೆ ಧಾರಣೆ ಕೇಳಿದ್ರಿ. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಸಿದ್ಧ ಮಾಡಿಕೊಳ್ಳಿ ಎಬಿಎಆರ್ಕೆ ಕಾರ್ಡ್. ಮಲೇರಿಯಾ ಡೆಂಗ್ಯೂ ಚಿಕನ್ ಗುನಿಯಾದಂಥ ಸಾಂಕ್ರಾಮಿಕ ಕಾಯಿಲೆ ಬಿಪಿ ಶುಗರ್ ಹೃದಯ ಕಿಡ್ನಿ ಅಂತ ಅಸಾಂಕ್ರಾಮಿಕ ಕಾಯಿಲೆ ಜೊತೆಗೆ ಕಣ್ಣು ಹಲ್ಲು ಮನಸ್ಸಿನ ಕಾಯಿಲೆಗೂ ಪರಿಹಾರ ಸಿಗಲಿದೆ. ಮಕ್ಕಳಿಂದ ಹಿರಿಯರವರೆಗಿನ ಆರೋಗ್ಯದ ಕಾಳಜಿ ಮಾಡಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗಾಗಲೇ 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ. ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀಮತಿ ಸರಸ್ವತಿ ಬುದ್ಧಿಯ ಹಾಡಿರುವ ಒಂದು ಜನಪದ ಗೀತೆ. ಮಂಡೇ ಜಂಗಮರು ಉತ್ತರ ದೇಶದವನೇ ಮುತ್ತಿನ ಕಂತೆಯವನೇ ಬೂದಿ ಮುಚ್ಚಿದ ಕೆಂಡ ಭೂಲೋಕ ಗಂಡ ಈ ನಿನ್ನ ಶಿವಕಳೆಯು ಅರಳಲಪ್ಪ ನನ್ನ ಮೂಡಲ ಮಲೆಯ ಮಾದೇವಾ ಆಲುಮಲೆ ಜೇನುಮಲೆ ಗುಂಜಿಮಲೆ ಗುಲಗಂಜಿಮಲೆ ಕಡಗಮಲೆ ಕಮ್ಮದ ಮಲೆ ವಿಭೂತಿ ಮಾದಯ್ಯ ರೂಢಿಯಲ್ಲಿ ರೂಢಿ ಲಿಂಗಯ್ಯ ಲಿಂಗಬಾಲಾಜು ಲಿಂಗಯ್ಯ ಲಿಂಗಬಾಲಾಜು ಲಿಂಗಬಾ ಗಿರಿಯಲ್ಲಿ ಮಾದೇವ ಲಿಂಗಬಾ ಕೆಂಡ ರುದ್ರ ದೇವ ಲಿಂಗಬಾ ಸತ್ಯವಂತ ಶರಣ ಲಿಂಗಬಾ ಕೇಳು ಮಲೆಯ ಕೇಳು ಗಣ್ಣಬಾ ಮೂಡಲ ಮಲೆಯ ಮಾದೇವಬಾ ಸರಗುರು ಶರಣರ ಪಡೆದವನೇ ಉತ್ತರ ದೇಶದ